ಆಕಾಶವಾಣಿ ಬೆಂಗಳೂರು. ಭುವನದ ಭಾಗ್ಯ ಖ್ಯಾತ ವಾಗ್ಮಿ ಬಿ ವಿದ್ಯಾನಂದ ಶೆಣೈ ಅವರ ಭಾರತ ದರ್ಶನ ಕೃತಿಯ ಬಾನುಲಿ ರೂಪಾಂತರ ಸರಣಿ ಇದೇ ಗುರುವಾರದಿಂದ ಪ್ರತಿದಿನ ಬೆಳಿಗ್ಗೆ 8:50 ಪ್ರಸಾರವಾಗಲಿದೆ. ಕೇಳಿ ಕಾರ್ಯಕ್ರಮ ಸರಣಿ ಭುವನದ ಭಾಗ್ಯ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 MHz. ಸಮಯ 6:51. ಕಿಸಾನ್ ವಾಣಿ. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿವ್ರಿ. ಆನಂತರ ತರಕಾರಿ ಬೆಳೆಗಳ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಉತ್ತೂರು ಗ್ರಾಮದ ರೈತರಾದ ಈರಪ್ಪ ವೆಂಕಪ್ಪ ಬೊರಡ್ಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿವಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ರುಳಿ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿದ್ಯಾವರ್ಧಕ ಸಂಘದ ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. ದರ್ಬಾರ್ ಶಿಕ್ಷಣ ಸಂಸ್ಥೆಯು ಸುಸಜ್ಜಿತವಾದ ಕಟ್ಟಡ ಹಾಗೂ ಎಲ್ಲ ಆಧುನಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ಹೊಂದಿದೆ. ವಿಶಾಲವಾದ ಆಟದ ಮೈದಾನ ಹೊಂದಿದ ವಿಜಯಪುರ ನಗರದ ಮಧ್ಯಭಾಗದಲ್ಲಿ ಇರುವ ಏಕೈಕ ಶಿಕ್ಷಣ ಸಂಸ್ಥೆ. ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಎಲ್ಕೆಜಿ, ಯುಕೆಜಿ, ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ, ಪಿಯುಸಿ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗಗಳಿಗೆ ಹಾಗೂ ಬಿಎ, ಬಿಕಾಂ, ಬಿಬಿಎ, ಬಿಸಿಎ ತರಗತಿಗಳ ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆಗಳು ಡಾಕ್ಟರ್ ವಿನಾಯಕ್ ಗ್ರಾಮ್ ಪುರೋಹಿತ್ 9441266635, ಶ್ರೀ ಟಿಆರ್ ಕುಲಕರ್ಣಿ 9448985968. ಭಾರತದ ಸಕಲ ಕಾರ್ಮಿಕರ ಸಮಸ್ಯೆಗಳನ್ನು ನಿವಾರಿಸಲು ಸರ್ಕಾರ, ಉದ್ಯೋಗಿಗಳು, ಕೆಲಸ ಮಾಡಿಸುವ, ಕೆಲಸ ಕೊಡುವ ಧಣಿಗಳು ಪರಸ್ಪರ ಜವಾಬ್ದಾರಿ, ಗೌರವದಿಂದ ಮತ್ತು ಪ್ರತಿಯೊಬ್ಬರೂ ಕೊಡುಕೊಳ್ಳುವ ಭಾವನೆಯಿಂದ ಕೆಲಸ ಮಾಡಲು ಸಿದ್ಧರಾಗಬೇಕು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಮಣ್ಣಿನ ಮಗ. ಆಕಾಶವಾಣಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಗಳ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಉತ್ತೂರು ಗ್ರಾಮದ ರೈತರಾದ ಈರಪ್ಪ ವೆಂಕಪ್ಪ ಬೋರಡ್ಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಉತ್ತೂರು ಗ್ರಾಮದ ಒಬ್ಬ ಯುವ ರೈತರ ಹೊಲದೊಳಗಿದ್ದೀವಿ. ಉತ್ತೂರು ಗ್ರಾಮದೊಳಗ ಇರುವಂತಹ ಈರಪ್ಪ ವೆಂಕಪ್ಪ ಬೋರಡ್ಡಿ ಅವರು ಬಹಳ ಅದ್ಭುತವಾದಂತಹ ತರಕಾರಿ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಸುಮಾರು ಕಳೆದ 12-13 ವರ್ಷಗಳಿಂದ ಅವರು ಈ ಬೇಸಾಯವನ್ನ ಮಾಡ್ತಾ ಇದ್ದಾರೆ. ಅವರ ತೋಟವನ್ನ ನಾವು ನೋಡಿ ಬಂದಿವಿ. ಬಹಳ ಸುಂದರವಾದಂತಹ ಒಂದು ತೋಟ, ಬಹಳ ಶಿಸ್ತುಬದ್ಧವಾಗಿ ಅವರು ಬೆಳೆಗಳನ್ನ ಬೆಳೆದಿದ್ದಾರೆ. ಈ ಯುವ ರೈತನ ಏನು ಕೃಷಿ ಇದೆ, ಇದನ್ನ ಬಹುಶಃ ನಮ್ಮ ಎಲ್ಲ ಯುವ ರೈತ ಮಿತ್ರರು ಅನುಸರಿಸಬೇಕಾಗುವಂತಹ ಒಂದು ಸನ್ನಿವೇಶ ನಾವು ನೋಡ್ತಾ ಇದ್ದೀವಿ. ಆ ನೋಟವನ್ನ ನೋಡಿ ನಾವು ಇವತ್ತ ಅವರ ಫಾರ್ಮ್ ಹೌಸ್ನೊಳಗೆ ಬಂದು ಕೂತು ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಈರಪ್ಪ ವೆಂಕಪ್ಪ ಬೋರಡ್ಡಿ ಅವರಿದ್ದಾರೆ. ಅವರ ಅನುಭವಗಳನ್ನ ನಾವೀಗ ಕೇಳೋಣ. ನಮಸ್ಕಾರ ಈರಪ್ಪ ಅವರೇ. ನಮಸ್ಕಾರ. ನನ್ನ ಹೆಸರು ಈರಣ್ಣ ವೆಂಕಪ್ಪ ಬೋರಡ್ಡಿ ಅಂತ ಹೇಳಿ, ಉತ್ತೂರು ಗ್ರಾಮ, ಮುಧೋಳ ತಾಲೂಕು, ಬಾಗಲಕೋಟೆ ಜಿಲ್ಲೆ. ನಾನು ಸುಮಾರು ಕಾಯಿಪಲ್ಯ ಚಾಲೂ ಮಾಡಿದಂದ ಒಂದ್ 12-13 ವರ್ಷ ಹತ್ರ ಚಾಲೂ ಮಾಡಕತ್ತಿದ್ದಂದ. ಮೊದಲು ಏನೈತಿ, ಕಾಯಿಪಲ್ಯ ನಮಗೂ ಬೆಳಿಬೇಕಂತ ಅಷ್ಟ ಈದ್ ಇದ್ದಿದ್ದಿಲ್ಲ. ಒಂದ್ 1/2 ಎಕರೆದೊಳಗ ಹೈ ನೀರ್ ಮೇಲೆ, ಅಂದ್ರೆ ಡ್ರಿಪ್ ಇರಲಾರ್ದ ಹೈ ನೀರ್ ಮೇಲೆ ಮಾಡಕತ್ತಿದ್ದೆವು. ಅದ್ರ ಮೇಲೆ ಮಾರ್ಕೆಟ್ದೊಳಗ ಒಬ್ಬೊಬ್ರ ಡ್ರಿಪ್ ಮಾಡುದು, ಮಲ್ಚಿಂಗ್ ಮಾಡುದು, ಹೊಸ ಹೊಸ ಪದ್ಧತಿ ಒಳಗ ಮಾಡ್ಕೊತ ಬಂದಿದ್ರು. ಅವ್ರನ್ನೆಲ್ಲ ಸ್ವಲ್ಪ ನೋಡ್ಕೊಂಡ್ ಕಿಸಿಂದ ನಾವು ಒಂದ್ ಸ್ವಲ್ಪ ಯಾಕೆ ಇವ ರೀತಿನ ಮಾಡಬಾರ್ದಂತ ಹೇಳಿ ಒಂದ್ ರೀತಿ ಆ ಡ್ರಿಪ್ ಮಾಡುದು, ಮಲ್ಚಿಂಗ್, ಅದ್ರೊಳಗ ಒಂದ್ ಸ್ವಲ್ಪ ಹೈಟೆಕ್ದೊಳಗ ಬಂದಿವ್. ಅದ್ರ ಮೇಲೆ ಕಾಯಿಪಲ್ಯ ಏನೈತಿ ಮಾಡಕ್ ಚಾಲು ಮಾಡಿದ್ವಿ. ಆದ್ರ ಅವತ್ತಿಂದನು ಸ್ವಲ್ಪ ಒಳ್ಳೆ ರೇಟನ ಸಿಕ್ಕತಿ. ಬಟ್ ಒಂದ್ರೊಳಗ ಒಮ್ಮೆ ಒಂದೊಂದ್ಸಲ ಲಾಭ ಆಗೋದು, ಒಂದೊಂದ್ಸಲ ಲುಕ್ಸಾನ್ ಆಗೋದು ಆಗೈತಿ, ಇಲ್ಲ ಅನ್ನಂಗಿಲ್ಲ. ಬಟ್ ಏನೈತಿ, ಲುಕ್ಸಾನ್ ಆದದ್ದು ಒಂದ್ ಪಾಠ. ಹೊಳ್ಳಿ ಆಮೇಲೆ ಏನೈತಿ, ಪೂರ ಹೊಸ ಹೊಸ ಕಲ್ಕೊಂಡ್ ಕೇಸಿಂದ ಕೃಷಿ ಮಾಡಕತ್ತಿದ್ವಿ. ಅಡ್ಡಿಲ್ಲ, ಬಹಳ ಸಂತೋಷ ಆಗ್ತದೆ ನಿಮ್ಮ ಒಂದು ಪ್ರಯಾಣವನ್ನ ನೋಡಿದ್ರ. ಕೃಷಿ ಬೆಳೆ ಒಂದು ಏನು ತಾವು ಈಗ ತಗೊಳ್ತಾ ಇದ್ದೀರಿ, ಸಾಕಷ್ಟು ಬೆಳೆಗಳನ್ನ, ತರಕಾರಿ ಬೆಳೆಗಳನ್ನ ತಾವು ಬೆಳೀತಾ ಇದ್ದೀರಿ. ಹೀರಿಕಾಯಿ ನೋಡಿದೀವಿ, ಹಾಗಲಕಾಯಿ ನೋಡಿದೀವಿ, ಮತ್ತೆ ಟೊಮ್ಯಾಟೊ ಕೂಡ ತಾವು ಬೆಳೀತಾ ಇದ್ದೀರಿ, ಬೇರೆ ಬೆಳೆಗಳನ್ನ ತಾವು ಬೆಳೀತಾ ಇದ್ದೀರಿ. ಈಗ ಶುರು ಮಾಡುವಂತಹ ಒಂದು ಸಂದರ್ಭದೊಳಗ ನೀವು ಇನ್ನೂ ಬಹಳ ಯುವಾವಸ್ಥೆ ಒಳಗಿದ್ರಿ, ಅವಾಗ ಕೇವಲ 17 ತನಕ ಓದಿ ಆ ನಂತರ ಕೃಷಿಗೆ ಬಂದಂತವರು, ಕೃಷಿ ಅನುಭವ ಕೂಡ ಇರಬೇಕಾಗ್ತದ. ಏನು ಹಿಂದಿನಿಂದ ಬಂದಂತಹ ಹಿರಿಯರು ಏನು ತಮಗ ಹೇಳ್ತಾ ಇದ್ರು, ಆ ಕೃಷಿ ಆಧಾರವಾಗಿಟ್ಕೊಂಡು ಮತ್ತ ಯಾವ ರೀತಿ ಈ ಮುಂದುವರಿಬೇಕು ಅನ್ನುವಂತಹ ಒಂದು ಅದಕ್ಕೆ ಒಂದೇನು ನಮಗ ಶಿಕ್ಷಣ ಬೇಕಾಗ್ತದ, ತರಬೇತಿ ಬೇಕಾಗ್ತದ, ಅದನ್ನೆಲ್ಲ ತಾವು ಯಾವ ರೀತಿ ಪಡ್ಕೊಂಡು ಯಾವ ರೀತಿ ನಿಮ್ಮಷ್ಟಕ್ಕೆ ನೀವೇ ಸ್ಫೂರ್ತಿ ತಗೊಂಡು ಮುಂದುವರೆದ್ರಿ ಈ ಕೆಲಸದೊಳಗ? ನಾ ನೋಡ್ರಿ, 17 ಸಾಲಿ ಬಿಟ್ಟ ಮೇಲೆ ಒಂದ್ ಸ್ವಲ್ಪ ನಮ್ದು ಕಷ್ಟದ ಪರಿಸ್ಥಿತಿ ಇತ್ತು ಅವಾಗ. ಅವಾಗ ಇನ್ನೊಬ್ಬರಲ್ಲಿ ದುಡಿಯಾಕ ಹೋಗುದು ಮಾಡುದು ಹಿಂಗೆಲ್ಲ ಇತ್ತು. ಅವಾಗಿನ ನಮ್ದು ಮ್ಯಾರೇಜ್ ಇದ್ದಿದ್ದಿಲ್ಲ, ಇನ್ನ ಸಣ್ಣ ವಯಸ್ಸೊಳಗಿದ್ದೆವು. ಹಿಂಗಾಗಿ ಒಂದ್ ಸ್ವಲ್ಪ ರಗಡ್ ಹಮಾಲಿ ಮಾಡಿದೀವಿ, ಒಬ್ಬರಲ್ಲಿ ದಗದಕ್ ಹೋಗಿವು, ಎಲ್ಲಾ ಮಾಡಿದೀವ್ರಿ. ಎಲ್ಲಾ ಮಾಡಿಕೆಸಿಂದ ಆಮೇಲೆ ಬಿಸ್ನೆಸ್ಗೂ ಬಂದಿವು. ಬಿಸ್ನೆಸ್ ಅದು ಎಲ್ಲಾ ಮಾಡಿ ಯಾವುದು ಕೈ ಹಿಡಿಲಾರ್ದಕ್ಕ ಆಮೇಲೆ ಕಡೆಗ್ ನಮಗ್ ಭೂಮಿ ತಾಯಿನ ಕೈ ಹಿಡಿಯಕಪ್ಪ ತೆಗ್ಸಿಂದ ತಿಳ್ಕೊಂಡ್ ಕೇಸಿಂದ ಇದ ಅಗ್ರಿಕಲ್ಚರ್ ಕನ ಇಳಿದೀವ್ ನಮ್ಮ ಅಪ್ಪಾರ ಹೇಳಿದ ಮೇಲೆ. ಹಿಂಗಾಗಿ ಅದರಿಂದ ಅವತ್ತಿಂದ ಇವತ್ತಿನ ತನಕನು ನಾವು ಇದನ್ನ ಮಾಡ್ಕೊತ ಬಂದಿವ್. ಮತ್ತೆ ಚಲೋ ಅನ್ಸಾದ್ರಿ, ಏನ ನಾವು ಮಾಡೋದನ್ನ ಅಗ್ರಿಕಲ್ಚರ್ ಶಿಸ್ತುಬದ್ಧವಾಗಿ ಮಾಡಿದ್ರ ಬಹಳ ಅನುಕೂಲ ತೆಗ್ಸಿಂದ ನನ್ನ ಅಭಿಪ್ರಾಯ. ಈಗ ಮೊದ್ಲಿಂದ ಏನು ತರಕಾರಿನೇ ಬೆಳೀತಾ ಇದ್ರು ಅಥವಾ ಬೇರೆ ಬೆಳೆಗಳನ್ನ ಬೆಳೀತಾ ಇದ್ರಿ, ನೀವು ಬಂದ ಮೇಲೆ ತರಕಾರಿ ಕಡೆ ಒಲವು ತೋರಿಸಿ ಇದನ್ನ ಬೆಳೀತಾ ಇದ್ರಿ ನೀವು? ನಾವು ಮೊದಲು ನೋಡ್ರಿ, ನಮ್ಮ ಅಪ್ಪಾರದು ಬೆಳೆಯೋದ್ನ ಕಬ್ಬಾದು ಬೆಳೀತಿದ್ರಿ, ಎಲ್ಲ ಕಬ್ಬ, ಗೊಂಜಾಳ, ಉಳ್ಳಾಗಡ್ಡಿ ಇಂತವೆಲ್ಲ ಬೆಳೀತಿದ್ದವ್ರಿ. ಆಮೇಲೆ ನಮಗೇನ್ ಅನ್ಸಕೈತಿ, ಒಂದಿಟ ಏನಾರ ಖರ್ಚಿನ ಪುರ್ದಕ್ಕದು ರೊಕ್ಕ ಆಗ್ಲಿ ತೆಗ್ಸಿಂದ ಒಂದ್ 1/2 ಎಕರೆದೊಳಗ ಫಸ್ಟ್ ಗೆ ಚಾಲೂ ಮಾಡ್ಕೊಂಡ್ ಮಾಡ್ಕೊಂಡ ಆಮೇಲೆ ಎಲ್ಲಾ ತರಾನು ಕಾಯಿಪಲ್ಯ ಮಾಡಕತ್ತಿದ್ದೆವು. ಫಸ್ಟ್ ಗೆ 1/2 ಎಕರೆದಿಂದ ಚಾಲೂ ಆಗಿ ಈಗ 6 ಎಕರೆ ತನಕನು ಬಂದ ನಿಂತೇವ್ ನಾವ್ ಕಾಯಿಪಲ್ಯ ಮಾಡ್ಕೊಂತ. 6 ಎಕರೆ ಜಮೀನೊಳಗ ತಾವು ಕಾಯಿಪಲ್ಯಗಳನ್ನ ಬೆಳೀತಾ ಇದ್ದೀರಿ, ಯಾವ ರೀತಿ ತಾವು ಪ್ಲಾನ್ ಮಾಡ್ತಾ ಇದ್ದೀರಿ, ಇದನ್ನ ಮಾಡಬೇಕು ಅಂತಂದಾಗ ಏನು ತಾಂತ್ರಿಕ ಮಾಹಿತಿ ಎಲ್ಲಿಂದ ತಗೋತಾ ಇದ್ದೀರಿ, ಯಾರು ನಿಮಗ್ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ? ನಾವ್ ಇದನ್ ಮಾಡಕತ್ತಿದ್ದಂದ ನೋಡ್ರಿ, ಮಾರ್ಗದರ್ಶನ ಮಾಡೋರ್ ಯಾರಂದ್ರ, ಈಗ ನಾವ್ ಮಾರ್ಕೆಟ್ ದೊಳಗ್ ಹೋದ್ಮೇಲೆನ ಒಬ್ಬೊಬ್ರು ಹೈಟೆಕ್ ರೈತರು, ಚಲೋ ಚಲೋ ಬೆಳೆಯೋ ರೈತರು ಅವ್ರ ಕೂಡ ಕಾಂಟ್ಯಾಕ್ಟ್ ಆಗಿ ನಾವೊಂದ್ ಸ್ವಲ್ಪ ಗುಡಿ ಗುಂಡಾರ ಅಡ್ಯಾಡ್ಲಾರ್ದನ ರೈತರು ಯಾರು ಚಲೋ ಬೆಳೆದಾರ್ಲ ರೈತರು ಅವ್ರ ಹೊಲಕ್ ಹೋಗಿಸಿಂದ ಅವ್ರ ಅನುಭವ ತಿಳ್ಕೊಂಡ ಆಮೇಲೆ ಅವರಿಂದನ ಒಂದ್ ಸ್ವಲ್ಪ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳನ ಅವ್ರ ಅನುಭವದ ಮೇಲೆ ಏನೈತಿ ನಾವು ಇದನ್ನ ಕೃಷಿಗೆ ಮಾಡಕ್ ಬಂದೇವ್. ಅಂದ್ರ ರೈತರು ನಿಮಗ ಕಲಿಸಿದ್ದಾರೆ, ಪ್ರಗತಿಪರ ರೈತರು ಯಾರು ಅನ್ವೇಷಕ ರೈತರು ಇದ್ರು ಅವರು ಅನುಭವಸ್ಥ ರೈತರು ಅವ್ರು ನಿಮಗ್ ಕಲ್ಸಾರ? ಹಾ, ರೈತರನ್ನ ಕಲ್ಸಾರ. ನಮ್ಗೇನೇನು ಯಾರ ನಾವು ಎಲ್ಲಿ ಆಫೀಸರಿ ಇಲ್ಲಿ ಹೋಗಿಲ್ಲ ಎಲ್ಲೂ ಇಲ್ರಿ. ನಾವ್ ಶಾಲೆನೂ ಬಾಳ ಕಲ್ತವ್ರಲ್ಲ. ನಾ ಹೇಳ್ಬೇಕಂದ್ರ 17 ನಾ ಪಾಸ್ ಆದವ್ ನಾನ. ನಮ್ಗ ಹೆಚ್ಚು ಓದಾಕು ಬರಂಗಿಲ್ಲ, ಬರ್ಯಾಕು ಬರಂಗಿಲ್ರಿ. ಆದ್ರೂ ನನಗ ಕಲ್ಸಿದ್ ಮಾತ್ರ ರೈತರನ್ನ. ರೈತ ರೈತರು ರೈತರಿಂದನ ಮತ್ತೇನೈತಿ ನನ್ನ ಅನುಭವದ ಮ್ಯಾಲ ಏನೇನು ನಾ ತಪ್ಪುಗಳು ಮಾಡೀನಿ ನನ್ನ ಹೊಲದೊಳಗೆ ಮಾಡೋ ಹೊತ್ತಿನಾಗ ಏಳು ಬೀಳುಗಳು ಏನು ಕಂಡನಿಲ್ಲ ಅದರೊಳಗನ್ನ ಹಿಂದ್ ಮಾಡಿ ತಪ್ಪು ಇನ್ನು ಮುಂದೆ ಮಾಡಬಾರ್ದು ಅದನ್ನ ಇನ್ನೊಂದು ರೀತಿ ಹೊಸ ಅದರೊಳಗೆ ಅಳವಡಿಕೆ ಮಾಡ್ಕೊಂಡಿವ್ ಅಂದ್ರೆ ಇನ್ನು ನುಕ್ಸಾನ್ ಆಗಂಗಿಲ್ಲ ತೆಗ್ಸಿಂದ ತಿಳ್ಕೊಂಡ ಅದ ರೈತರಿಂದನ ಅನುಭವ ಪಡ್ಕೊಂಡನ ಈ ಕೃಷಿ ಮಾಡಾಕತ್ತೈತಿ. ಅಡ್ಡಿಲ್ಲ, ಈಗ ರೈತರಿಂದ ಏನ್ ತಾವು ಕಲ್ತೀರಿ? ಈಗ ನಾವು ನೋಡ್ತೀವಿ ಸಾಮಾನ್ಯವಾಗಿ ಈ ತರಕಾರಿ ಬೆಳಿಬೇಕು ಅಂತಂದಾಗ ಅಥವಾ ಹಣ್ಣುಗಳನ್ನು ಬೆಳಿಬೇಕು ಅಂತಂದಾಗ ಒಂದ್ ಸ್ವಲ್ಪ ತಂತ್ರಜ್ಞಾನದ ಮಾಹಿತಿ ನಮ್ಗೆ ಹೆಚ್ಚಿಗೆ ಇರಬೇಕಾಗ್ತದೆ, ಅದನ್ನ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಶಕ್ತಿ ಕೂಡ ನಮ್ಮಲ್ಲಿ ಇರಬೇಕಾಗ್ತದೆ. ಈಗೇನು ತಾವು ಏನು ಕೃಷಿ ಮಾಡ್ತಾ ಇದ್ದೀರಿ, ಇಂಥ ಒಂದು ಸಂದರ್ಭದೊಳಗೆ ಮಾಹಿತಿ ಪ್ರತಿ ದಿವಸನೂ ಬದಲಾವಣೆ ಆಗ್ತಾ ಇರ್ತದೆ, ಸುಧಾರಣೆ ಆಗ್ತಾ ಇರ್ತದೆ, ಮಾರ್ಕೆಟ್ಗೆ ಹೊಸ ಹೊಸ ಬೀಜಗಳು ಬರ್ತಿರ್ತಾವ, ಹೊಸ ತಂತ್ರಜ್ಞಾನ ಬರ್ತಿರ್ತದೆ, ಇದ್ರ ಮಾಹಿತಿಯನ್ನ ನೀವು ಯಾವ ರೀತಿ ಪಡ್ಕೊಂಡು ಅದನ್ನ ನಿಮ್ಮ ಹೊಲದೊಳಗೆ ಅನುಷ್ಠಾನಕ್ಕೆ ತಂದ್ರಿ? ಹೊಸ ಹೊಸ ಬೀಜ ಹೊಸ ಹೊಸ ತಂತ್ರಜ್ಞಾನ ಅಂದ್ರೆ ಹೆಂಗ್ರಿ, ಈಗ ಮಲ್ಚಿಂಗ್ ಪೇಪರ್ ಬತ್ತು, ಡ್ರಿಪ್ ಬತ್ತು, ಸ್ಟೇಕಿಂಗ್ ಮಾಡೋದ, ಬಿದರ್ ಬತ್ತು, ತಂತಿ ಬತ್ತು, ಇವೆಲ್ಲ ನಾವು ಕಾಯಿಪಲ್ಲೆ ಮಾಡಾಕತ್ತಿದ ಮೇಲೆ ನಮ್ಮ ಹೊಲಕ್ಕೂ ಒಂದಿಷ್ಟು ಮಂದಿ ರೈತರು ನೋಡಕ್ ಬಂದ್ಮೇಲೆ ಅವರಿಂದನೂ ಒಂದಿಷ್ಟು ಬಂದಾಗ ಅವರಿಂದನೂ ಒಂದಿಷ್ಟು ಕಲ್ಕೊಂಡಿವು. ಅಂದ್ರೆ ಈಗ ನಾವು ಮೊದಲು ಬಿದಿರ ಮೇಲೆ ಮಾಡಾಕತ್ತಿದ್ವು, ಆಮೇಲೆ ಒಂದಿಷ್ಟು ದ್ರಾಕ್ಷಿ ಕಲ್ಗಳನ್ನಿಟ್ಟು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡಿವು. ಅದನ್ನು ಒಬ್ಬರು ನಮಗೆ ಬಂದಂತ ರೈತರನ್ನ ಹಿಂಗೆಲ್ಲ ಮಾಡಾಕತ್ತಾರಿ, ಇದನ್ನು ಒಂದು ಯಾಕೆ ಮಾಡ್ಕೋಬಾರದು ನೀವು ಅಂತ ಎಕ್ಸಿಂದ ಹೇಳಿದಾಗ ನಾವು ಇನ್ನೊಂದು ಹೆಜ್ಜೆ ಮುಂದೆ ಇಟ್ಕೇಸಿಂದ ಅವ್ರು ಹೇಳಿದಂಗನ ಪರ್ಮನೆಂಟ್ ಸ್ಟ್ರಕ್ಚರ್ 20 ವರ್ಷ ಬೆಳೆದ್ರು ಏನು ಒಂದು ಒಂದು ಬೀಳಲಾರ್ದಂತ ಒಂದು ಕೆಳಲಾರ್ದಂತ ಸ್ಟ್ರಕ್ಚರ್ ಮಾಡ್ಕೊಂಡನ ಇದನ್ನ ಬೆಳ್ಕೊತಾ ಬಂದಿರ ಬೆಳೆಯಾಕತ್ತೀವಿ ಕಾಯಿಪಲ್ಲೆ. ಈಗ ಅದ್ರೊಳಗನ ಹಗಲ್ಕಾಯಿ ಐತಿ, ನಮ್ಮಂತ ಹೀರೆಕಾಯಿನೂ ಬೆಳೆಯಾಕತ್ತೀವ್ರಿ. ಐತಿ ರೈತರಿಂದನ ಹೆಚ್ಚು ಕಲ್ತಂಗ್ರಿ, ಹೇಳ್ಬೇಕಂದ್ರೆ ನನ್ನ ಹೊಲಕ್ಕೆ ಯಾರು ನೋಡಕ್ ಬಂದಾರಲ್ಲ ತೋಟಗಳ, ಅವರಿಂದನ ಹೆಚ್ಚು ಮತ್ತ ಅವರಿಂದನ ಹೊಸ ಹೊಸ ಕಲ್ತೀವಿ. ಹೊಳಿ ಮಾರ್ಕೆಟ್ದೊಳಗೆ ಬಂದಾಗ ನಾವು ಯಾರ ಮಾಲ್ ಶೈನಿಂಗ್ ಐತಿ, ಯಾರ್ದ ಚಲೋ ಐತಿ ಅನ್ನೋದನ್ನ ನೋಡ್ಕೊಂಡ ಅದರದ ಆಧಾರ ಮೇಲೆ ನಾವು ಆಯಾ ಬೆಳಿಗಳಿಗೆ ಶಿಫ್ಟ್ ಆಗಿ ಆಯಾ ಬೆಳಿಗಳು ಚೇಂಜ್ ಮಾಡ್ಕೊಂಡ್ ಕೇಸಿಂದ ಈಗ ಒಂದ್ ನಿರ್ದಿಷ್ಟವಾದಂತ ಒಂದೊಂದು ಬೆಳಿಗಳಿಗೆ ಈಗ ನಿಂತು ಬಿಟ್ಟಿವಿ. ನಾವೀಗ ಹೈರಿಕಾಯಿ ಹಾಕಿದ್ರೆ ಇಂಥದ ಬೀಜ ಹಾಕ್ಬೇಕು, ಹಾಗಲ್ಕಾಯಿ ಹಾಕಿದ್ರೂ ಇಂಥದ ಬೀಜ ಹಾಕೋಬೇಕು, ಹಿಂಗ್ ಮಾಡ್ಕೊಂಡ್ ಕೇಸಿಂದ ಇದ್ರೊಳಗ ಈಗ ಮುಂದುವರಿ ಹಾಕಿತ್ತೀವ್ರಿ. ಹೇಳ್ಬೇಕಂದ್ರೆ ರೈತರಿಂದನೇ ನೀವು ಕಲ್ತು ರೈತರಿಗೆ ಒಂದು ಮಾರ್ಗ ತೋರಿಸ್ತಾ ಇದ್ದೀರಿ ಈಗ ಸದ್ಯದ ಮಟ್ಟಿಗೆ ಹೇಳ್ಬೇಕಂತಂದ್ರೆ? ಹ್ಞೂನ್ರಿ, ನನ್ನ ಹೊಲಕ್ಕೆ ರಗಡ ದಿನ 2-3 ಮಂದಿನೂ ಬರ್ತಾರ್ರಿ, ಬಂದು ನೋಡ್ಕೊಂಡು ಹೋಗ್ತಾರ. ನಮ್ದು ಅಗ್ರಿಕಲ್ಚರ್ ಚಲೋ ಐತೆ ಅನ್ನೋತ್ತು ಹೇಳಕತ್ತಾರ, ನಿಮ್ಮಂಗ್ ನಾವು ಮಾಡ್ತೀವ ಅತ್ತೂ ಹೇಳಕತ್ತಾರ. ನಾವು ಆದಷ್ಟು ಒಟ್ಟ ಅವ್ರು ಹೇಳಿದಂಗ ಯಾರ ರೈತರಿಂದ ಏನ್ ಕಲ್ದೇವಲ್ಲ ನಾವು ಅಷ್ಟ ಅದ ಒಳ್ಳೆ ರೀತಿಯಿಂದ ಏನ ಕೃಷಿ ಮಾಡಕತ್ತಿವ್. ಈಗ ಅದ್ ನಮಗ್ ಚಲೋನು ಅನ್ಸೈತಿ, ಏನು ಇದು ಅನ್ಸಿಲ್ಲ. ಏನು ತಾವು ತರಕಾರಿಗಳು ಈಗ ನಮ್ಮ ಜೀವನದೊಳಗೆ ಬಹಳ ಅವಿಭಾಜ್ಯ ಅಂಗ, ನಮ್ಮ ಆಹಾರದೊಳಗೆ ತರಕಾರಿಗಳು ಇಲ್ಲ ಅಂತಂದ್ರೆ ನಡೆಯಂಗೇ ಇಲ್ಲ, ಅಂಥ ಒಂದು ಕೃಷಿಯನ್ನ ತಾವು ಮಾಡ್ತಾ ಇದ್ದೀರಿ. ಈಗೇನು ತಾವು ತರಕಾರಿ ಬೆಳೀತಾ ಇದ್ದೀರಿ, ಸುಧಾರಿಸಿದಂತಹ ತಳಿಗಳನ್ನ ತಾವು ಬೆಳೀತಾ ಇದ್ದೀರಿ, ಈ ತರಕಾರಿಗಳನ್ನ ಬೆಳೆಯುವಂತಹ ಒಂದು ಸಂದರ್ಭದೊಳಗೆ ಯಾವ್ಯಾವ ತರಕಾರಿಗಳನ್ನ ತಾವು ಬೆಳೀತಾ ಇದ್ದೀರಿ, ಎಷ್ಟು ಕ್ಷೇತ್ರದೊಳಗೆ ಬೆಳೀತಾ ಇದ್ದೀರಿ, ಮತ್ತ ಎಷ್ಟು ಶ್ರಮ ಆಗ್ತದ, ಅದಕ್ಕೆಲ್ಲ ಯಾವ ರೀತಿ ನೀವು ಪ್ಲಾನಿಂಗ್ ಮಾಡ್ತಾ ಇದ್ದೀರಿ, ಯೋಜನೆ ಮಾಡ್ತಾ ಇದ್ದೀರಿ, ಅದನ್ನ ಬೆಳೆದು ಹಿಡಿಬಹುದು ಮತ್ತು ಅದನ್ನ ಮಾರ್ಕೆಟ್ ಮಾಡುವಂತಹ ವಿಚಾರ ಇರಬಹುದು, ಈ ಎಲ್ಲ ವಿಚಾರಗಳನ್ನ ತಾವು ಯಾವ ರೀತಿ ಅನುಷ್ಠಾನಕ್ಕೆ ತರ್ತಾ ಇದ್ದೀರಿ, ನಮ್ಮ ರೈತರಿಗೆ ಸ್ವಲ್ಪ ಹೇಳ್ತೀರಿ ಇದ್ರ ಬಗ್ಗೆ? ಈಗ ಮಾರ್ಕೆಟಿಂಗ್ ಅಂದ್ರ ಈಗ ಬೆಳೆಯುದಂದ್ರೆ ನಮ್ಮ ಪದ್ಧತಿ ಒಳಗೆ ಹೇಳ್ಬೇಕಂದ್ರೆ ನಾವು ಯಾವ ಪದ್ಧತಿ ಅನುಸರಿಸಿಕೊಂಡಿವ್ ಅಂದ್ರೆ ಫಸ್ಟ್ ಗಳೆ ಹೊಡೆದು ಒಂದು ಬೆಡ್ ಮಾಡ್ಕೊಂಡು ಅದ್ರೊಳಗೆ ಹೆಂಡಿ ಗೊಬ್ಬರ ಒಂದು ಎಕರೆಕ್ ಒಂದು 10 ಟೇಲರ್ ಹೆಂಡಿ ಗೊಬ್ಬರ ಹಾಕಿ ಒಂದು ಎಕರೆಕ್ ಒಂದು 4-5 ಚೀಲ ಸರ್ಕಾರಿ ಗೊಬ್ಬರನು ಹಾಕಿ ಆಮೇಲೆ ಅದನ್ನ ಗ್ವಾರಿಲೆ ಅದು ಜಕ್ಕೊಂದು ಬೆಡ್ ಮಾಡ್ಕೊಂಡ್ ಕಿಸಿಂದ ಆಮೇಲೆ ಡ್ರಿಪ್ ಮಾಡಿ ಅದ್ರ ಮೇಲೆ ಮಲ್ಚಿಂಗ್ ಮಾಡ್ಕೇಸಿಂದ ಆಮೇಲೆ ಅದನ್ನ ಬಿದರ್ ನೆಟ್ಟು ಮೇಲೆ ತಂತಿ ಹಾಕಿ ಸ್ಟೇಕಿಂಗ್ ಮಾಡ್ಕೊಂಡ್ ಕೇಸಿ ಒಂದು 100 ಟೈಪ್ ನಿರ್ಮಾಣ ಮಾಡ್ಕೊಂಡ್ ಕೇಸಿಂದ ಆಮೇಲೆ ಈಗ ಈ ಟೊಮ್ಯಾಟೊ ಇತ್ತಂದ್ರೆ 1.5 ಫೂಟ್ ಅಥವಾ 2 ಫೂಟ್, ಹೀರಿಕಾಯಿ ಇತ್ತಂದ್ರೂ ಒಂದು 2 ಫೂಟ್ ಅಥವಾ 3 ಫೂಟಿಗೆ ಒಂದು, ಹಾಗಲಕಾಯಿ ಇದ್ರೂ ಒಂದು 2 ಅಥವಾ 2.5 ಫೂಟ್, ಕ್ಯಾಪ್ಸಿಕಮ್ ಅದು ಇತ್ತಂದ್ರೆ 1 ಫೂಟ್, 1 ಫೂಟಿಗೆ 8 ಇಂಚ್ 10 ಇಂಚ್, ಈ ರೀತಿ ಮಾಡ್ಕೊಂಡ್ ಕೇಸಿಂದ್ರ ಈಗ ಅಗ್ರಿಕಲ್ಚರ್ ಮಾಡಕತ್ತು. ಮತ್ತ ನಾವು ಈಗೇನು ಹೊಸ ರೀತಿಯಿಂದ ಏನ್ ಈಗ ಟೆಕ್ನಾಲಜಿ ಉಪಯೋಗ ಮಾಡ್ಕೊಂಡ್ ಕೇಸಿಂದ ಏನ್ ಮಾಡ್ಕೊಳಕತ್ತಿವ್ರಲ್ಲ, ಈಗ ಅದ್ ನಮಗ ಪ್ರಿವೆಂಟಿವ್ ಆಗಿ ಏನ್ ಔಷಧ ಅದು ಏನ್ ಅದ್ ಮೇಂಟೆನೆನ್ಸ್ ಮಾಡಕತ್ತಿವ್, ಈಗ ನಮ್ಗೆ ಯಾವ್ದು ರೋಗ ಬರಲಾರ್ದ ಈಗ ಚಲೋನ ಬೆಳೆಯಕತ್ತಿವ್. ಮತ್ ಮಾರ್ಕೆಟಿಂಗ್ ದೊಳಗೂ ನಮ್ ವಿಶೇಷವಾಗಿ ನಮ್ಮ ಅಲ್ಲಿಗೆ ಅಂದ್ರ ಬಹಳ ಬೇಡಿಕೆ ಐತಿ. ನಮ್ದ ಸದ್ದ IVB ಅಂತೇಳಿ ಒಂದ್ ಬ್ರಾಂಡ್ ಈಗ ನಮ್ದು ಹೆಸರು, IVB ಮಾಲ್ ಬರಾಕತ್ತೈತಿ ಅಂದ್ರೆ ಸಾಕ ಅಲ್ಲಿ ಬೇಕಾದಂತ ಮಾಲ್ ಬಂದೈತಿ ಅಂದ್ರೂ ಕಣ್ಣಿಗೆ ನಡುವಂತ ಮಾಲ್ ಬಂದ್ ನಿಂತೈತಿ ಮಾರ್ಕೆಟ್ ದಾಗ ಅಂದ್ರೂ ವ್ಯಾಪಾರಿಗಾರಿಗಳು ನಮ್ಮ ಮಾಲ್ ತಗೊಳಕ ನಿಂದಿರ್ತಾರ, ತಾಸುಗಂಟ್ಲೆ ಆದ್ರೂ ವೇಟ್ ಮಾಡ್ಕೊಂಡ್ ಕೇಸಿಂದ ನಿತ್ ಕೇಸಿಂದ ಮಾಲ್ ತಗೋತಾರ. ಮತ್ ಮಾರ್ಕೆಟ್ ದೊಳಗ ಏನೈತಿ ಎಲ್ಲಾರಕ್ಕಿಂತಲೂ ಒಂದ್ 5 ರೂಪಾಯಿದಿಂದ 8 ರೂಪಾಯಿ 10 ರೂಪಾಯಿ ನಮ್ಮ ಮಾಲಿಗೆ ಹೆಚ್ಚಿಗೆನ ಅಮೌಂಟ್ ಇರತೈತಿ, ಹೆಚ್ಚಿಗೆ ರೇಟ್ ಹಾಕಿ ಕೊಡ್ತಾರ. ಅಂದ್ರ ಕ್ವಾಲಿಟಿ ಇರ್ತೈತಿ. ನಾವು ಮತ್ತೆ ಇನ್ನೊಂದ್ ಏನಂದ್ರ ಫಸ್ಟ್ ಒನ್ ಗ್ರೇಡ್, ಎರಡ್ ಗ್ರೇಡ್, ಸಿ ಗ್ರೇಡ್, ಎ ಬಿ ಸಿ ಅಂತ ಗ್ರೇಡ್ ಮಾಡ್ತೀವಿ. ಅದ್ರೊಳಗ್ ಮಾತ್ರ ಮೋಸ ಮಾಡ್ಲಾರ್ದನ ಹೆಂಗ್ ಗ್ರೇಡಿಂಗ್ ಮಾಡಿ ಏನ್ ಕೊಡ್ತೀವ್ರಲ್ಲ, ಅದ ವ್ಯಾಪಾರಿಗಳಿಗೆ ಬಹಳ ಮನ್ಸಿಗೆ ಬಂದ್ ನಮ್ಮ ಅಲ್ ತಗೋತಾರ, ಅದ್ರೊಳಗೂ ಸಕ್ಸಸ್ ಆಗಿ. ಮಾರ್ಕೆಟ್ ಅಂತಂದ್ರೆ ನೀವು ಎಲ್ಲೆಲ್ಲಿ, ನಿಮಗೆ ಮಾರ್ಕೆಟ್ ಅದ, ಎಲ್ಲೆಲ್ಲಿ ಕೊಡ್ತಾ ಇದ್ದೀರಿ? ನಾವು ಮಾರ್ಕೆಟ್ ಅಂತಂದ್ರ ಮುಧೋಳ, ಜಮಖಂಡಿ, ಬಾಗಲಕೋಟೆ, ಮುಂದ ಬಿಜಾಪುರ, ಗುಲ್ಬರ್ಗಾ, ಹುಬ್ಳಿ, ಸಂಕೇಶ್ವರ, ಬೆಳಗಾವಿ, ಇಷ್ಟು ಮಾರ್ಕೆಟ್ ದೊಳಗ್ ಮಾತ್ರ ನಮ್ಮ ಮಾಲ್ ಹೋಗತಿ. ಎಲ್ಲಾ ಮಾರ್ಕೆಟ್ಗೂ ಮಾಲ್ ಕಳಿಸ್ತೇವ್ರಿ. ಅಂದ್ರೆ ನಿಮಗೆ ಹೆಚ್ಚು ಕಡಿಮೆ ಸುತ್ತಮುತ್ತಲ ಏನು ನೀವು ಬೆಳೆದಂತ ಉತ್ಪನ್ನ ಅದ, ಅದು ಸುತ್ತಮುತ್ತಲೇ ಮಾರಾಟ ಆಗುವಂತ ಒಂದು ವ್ಯವಸ್ಥೆ ನಿಮಗದ. ಈಗ ಇಷ್ಟೆಲ್ಲ ಬೆಳೆ ಬೆಳೀತಾ ಇದ್ದಿರಲ್ಲ, ಎಷ್ಟೆಷ್ಟು ಉತ್ಪನ್ನ ನಿಮಗೆ ಬರ್ತಾ ಇದೆ? ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಹೀರಿಕಾಯಿ ಎಷ್ಟು ಉತ್ಪನ್ನ ಬರ್ತದ, ಮೆಣಸಿನಕಾಯಿ ಎಷ್ಟು ಉತ್ಪನ್ನ ಬಂತು, ಇದ್ರ ಬಗ್ಗೆ ಎಷ್ಟು ಉತ್ಪನ್ನ ಬರ್ತದ, ಎಷ್ಟೆಷ್ಟು ಮಾರಾಟ ಆಗ್ತಾ ಇದೆ, ಮತ್ ಇನ್ನು ಎಷ್ಟು ನಿಮಗ ಅನಿಸಿದ ಮಟ್ಟಿಗೆ ಮಾರ್ಕೆಟ್ ನೊಳಗೆ ಇನ್ನು ಎಷ್ಟು ನಿಮ್ಮ ಉತ್ಪನ್ನಕ್ಕೆ ಡಿಮ್ಯಾಂಡ್ ಅದ ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಈಗ ನೋಡ್ರಿ, ಹೀರಿಕಾಯಿ ಅಂತ ಹೇಳಿ ಬಂದ್ರ ಎಷ್ಟು ಇಳುವರಿ ತೆಗಿತು ಅಂತ ಹೇಳಿ ಬಂದ್ರ, ಹೀರಿಕಾಯಿ ಇದೆ 15-17 ಟನ್ 18 ಟನ್, ಒಂದ್ ಎಕರೆಕ್ ಒಂದ್ 20 ಟನ್ ಇಂತಕನು ಬರ್ದೈತಿ. ಮತ್ ಹಾಗಲಕಾಯಿ ಅಂತ ಹೇಳಿ ಬಂದ್ರ 25 ಟನ್ ಇಂತಕನು ಬೆಳೆದಿವು. ಮೆಣಸಿಕಾಯಿ ಅಂತ ಹೇಳಿ ಬಂದ್ರ ಮೆಣಸಿಕಾಯಿ ಒಂದ್ 40 ಟನ್ ಇಂತಕನು ಬೆಳೆದಿವು. ಕ್ಯಾಪ್ಸಿಕಮ್ನು ಒಂದ್ 40-42 ಟನ್ 43 ಟನ್ ಇಂತಕನು ಬೆಳೆದಿವು. ಹಂಗ ಬೆಳ್ಕೋತನ ಮಾರ್ಕೆಟ್ ದೊಳಗ ಒಳ್ಳೆ ಕ್ವಾಲಿಟಿನೂ ಮಾರ್ಕೆಟಿಂಗ್ ಕಾಯಿ ಕೊಟ್ಟ ಮಾರ್ಕೆಟಿಂಗ್ ಒಳ್ಳೆ ಕ್ವಾಲಿಟಿ ಮಾಲ್ ಕೊಟ್ಟಕೇಸಿಂದ ಒಳ್ಳೆ ರೇಟ್ ತಗೊಳಕೈತಿ. ಒಂದ್ ಲೆಕ್ಕ ನನಗೆ ಹೇಳ್ರಿ, ಒಂದ್ ಎಕರೆಗೆ ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ, ಅದರಿಂದ ಸರಾಸರಿಯಾಗಿ ಬರುವಂತಹ ಒಂದು ಇಳುವರಿ, ಸರಾಸರಿಯಾಗಿ ಬರುವಂತಹ ಆದಾಯ, ಮತ್ತು ಒಂದು ವರ್ಷದೊಳಗ ಎಷ್ಟು ನಿಮಗ ಉತ್ಪನ್ನ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ಈಗ ನೋಡ್ರಿ, ಒಂದ್ ಬೆಳೆಯೊಳಗ ಹಾಗಲಕಾಯಿನ ಒಂದ್ ಉದಾಹರಣೆ, ಒಂದ್ ಎಕರೆ ವೈಸ್ ತಗೋತಾನಂದ್ರ ಒಂದ್ ಎಕರೆಕ್ ಒಂದ್ ಕಮ್ಮಿ ಅಂದ್ರೂ ಒಂದ್ 25 ಟನ್ ಹಾಗಲಕಾಯಿ ಬರ್ತೈತಿ. 25 ಟನ್ ದೊಳಗ ಮೊದಲು ಸ್ಟೇಕಿಂಗ್ ಮಾಡೋದ್ ಹಿಡ್ಕೊಂಡ ನಾವು ಬೆಳಿತಾನ ಹಿಡ್ಕೊಂಡ್ ಕಿಸಿಂದ ಒಂದ್ 2-2.5 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. ಖರ್ಚದೊಳಗ ನಮಗ್ ಕಮ್ಮಿ ಅಂದ್ರೂ ಒಂದ್ 30 ರೂಪಾಯಿ ರೇಟ್ ಸಿಕ್ಕರೂ ಒಂದ್ 7-7.5 ಲಕ್ಷ ರೂಪಾಯಿ ರೊಕ್ಕ ಕೈತಿ. ರೊಕ್ಕ ಆಗೋದ್ರೊಳಗ ಒಂದ್ 2-2.5 ಲಕ್ಷ ರೂಪಾಯಿ ನಾವು ಖರ್ಚು ತೆಗೆದ್ರು ಮಿನಿಮಮ್ ಒಂದ್ 4 ತಿಂಗಳದೊಳಗ ಒಂದ್ ಎಕರೆದಿಂದ ಒಂದ್ 5 ಲಕ್ಷ ರೂಪಾಯಿ ನೆಟ್ ಅಮೌಂಟ್ ಉಳಿತೈತಿ. ಒಂದ್ ಎಕರೆದಿಂದ 5 ಲಕ್ಷ ರೂಪಾಯಿ ಉಳಿತದ. ಒಂದ್ ಎಕರೆದಿಂದ ಒಂದ್ 5 ಲಕ್ಷ ರೂಪಾಯಿ ಉಳಿತೈತಿ. ಹಂಗ ರೇಟ್ ಇನ್ನ 60-50 ರೂಪಾಯಿ ಜಾಸ್ತಿ ಮಾರಿದ ಉದಾಹರಣೆನು ನಮ್ಮ ಹೋದಾವ. ಮತ್ತ ಒಂದೊಂದ್ ಎಕರೆಕ ಒಂದ್ 10-12 ಲಕ್ಷ ರೂಪಾಯಿ ತಕನು ನಮ್ಮ ದುಡ್ಡು ಉಳಿದೈತಿ ಅಷ್ಟ. ಯೂಸಲಿ ಅಂದ್ರ ನಾ ಎಲ್ಲಾ ರೈತರಿಗೆ ಹೇಳೋದಂದ್ರೇನ, ಬಹಳಷ್ಟು ಲಾಭದ ನಿರೀಕ್ಷೆ ಇರ್ಲಾರ್ದನ ಕಮ್ಮಿ ನಿರೀಕ್ಷೆ ಇಟ್ಕೊಂಡ್ ನೀವು ಯಾರ ಹಾಗಲಕಾಯಿನ ಬೆಳೀರಿ, ಹೀರಿಕಾಯಿನ ಬೆಳೀರಿ, ಅಂದಾಜ್ ಒಂದ್ ಮಿನಿಮಮ್ ಒಂದ್ 25-30 ರೂಪಾಯಿ ಇಟ್ಕೊಂಡ್ ಬೆಳೆದಾರೆ ಅಂತಂದ್ರು ನಾಳೆ ನಿಮ್ಮ ಆಲೋಚನೆ ಮಾಡಿದ ತಕ್ಕಂಗ ನಿಮಗೇನೇನ್ ಲುಕ್ಸಾನ್ ಆಗ್ಲಾರ್ದ ಒಂದ್ ತಕ್ಕ ಮಟ್ಟಿಗೆ ಒಂದ್ ಲಾಭ ಸಿಗದೈತಿ, ನಿಮಗೇನ್ ಲುಕ್ಸಾನ್ ಆಗಂಗಿಲ್ಲ ಅನ್ನೋದು ಒಂದ್ ನಾ ಹೇಳ್ಬಹುದು. ಈಗ ಒಂದು ವರ್ಷವನ್ನ ನಾವು ಲೆಕ್ಕ ಹಾಕಿದ್ರೆ ಒಂದು ವರ್ಷದೊಳಗ ನೀವು ಕೃಷಿಗೆ ಕೊಡುವಂತ ಸಮಯ ಎಷ್ಟು, ಮತ್ತ ನಿಮ್ಮ ಏನು ಜಮೀನಿದೆ ಅದರ ಆರೈಕೆ ಮಾಡಬೇಕು, ಮತ್ತೆ ಮುಂದದು ಫಲವತ್ತತೆಯನ್ನ ಕಾಪಾಡಿಕೊಂಡು ಮತ್ತೆ ನಿಮಗೆ ಒಂದು ಒಳ್ಳೆ ಬೆಳೆಗಳಿಗೆ ಒಂದು ತಾಕತ್ತನ್ನು ಕೊಡಬೇಕು ಅಂತಂದಾಗ ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಿ, ಮತ್ತೆ ಎಷ್ಟು ಸಮಯ ನೀವು ಭೂಮಿಯಿಂದ ಅಂದ್ರೆ ಬೇರೆ ಆಕ್ಟಿವಿಟಿಗಳನ್ನ ಮಾಡಬಹುದು, ಬೇರೆ ಚಟುವಟಿಕೆಗಳನ್ನ ಮಾಡಬಹುದು ಕೃಷಿಯನ್ನ ಬಿಟ್ಟು? ಬ್ಯಾರೆ ಚಟುವಟಿಕೆ ಅಂದ್ರ ನೋಡ್ರಿ, ಈಗ ನಮ್ದ ಒಟ್ ಕೃಷಿದೊಳಗನ ಹೆಚ್ಚು ಇನ್ವಾಲ್ವ್ ಆದದ್ದು. ಇದನ್ ಬಿಟ್ರೆ ಹೆಚ್ಚು ಬ್ಯಾರೆ ಕಡೆ ಅಂತೂ ಎಲ್ಲಿ ಹೋಗೋದು ಬರೋದು ಅಂತೂ ಏನಿಲ್ಲ. ಇಲ್ಲ ಏನ ಹೋದ್ರು ಅಗ್ರಿಕಲ್ಚರ್ ಬದ್ದಲ್ ನನ ಅಂದ್ರ ಯಾರದಾರ ತೋಟಕ್ಕೆ ರೈತರ ತೋಟ ಚಲೋ ಬೆಳೆದಾರ ಅಂತಂದ್ರ ಅಲ್ಲಿ ಒಂದ್ ಸ್ವಲ್ಪ ನೋಡಕ್ ಹೋಗೋದು ಹವ್ಯಾಸ. ಇದಕ್ಕಾಗಿ ಟೈಮ್ ಮೀಸಲು ಇಟ್ಟದ್ ಬಿಟ್ರ ಏನ್ ಉಳ್ಕಿದ್ದಂತೂ ಟೈಮ್ ಗಳಿದಂತೂ ಏನಿಲ್ಲ. ಇಲ್ಲ ಏನ ಮಾಡಿದ್ರು ಇದ್ರೊಳಗನ ಅಗ್ರಿಕಲ್ಚರ್ ದೊಳಗನ. ಮತ್ತ ನಾವು ನಮ್ ಲೆಕ್ಕದೊಳಗೆ ಮೊದಲೆಲ್ಲ ವರ್ಷದೊಳಗ 3 ಬೆಳೆ ತೆಗಿತಿದ್ವು, ಈಗ ಏನೈತಿ 3 ಬೆಳೆ ಬಿಟ್ಟು ಈಗ 2 ಬೆಳೆಗೆ ಬಂದಿವು. ಈಗ ಅದ್ರೊಳಗನ 3 ಬೆಳೆ ತೆಗಿಯುವಷ್ಟು ಆದಾಯನ 2 ಬೆಳೆ ಒಳಗ ತೆಗದ ಆಮೇಲೆ ಏನೈತಿ ಒಂದ್ 2-2 ತಿಂಗಳ ನೆಲಾನು ಖಾಲಿ ಬಿಟ್ಟ ಒಂದಿಟ್ಟು ಸೆಟ್ ಮಾಡಿ ಬಿಸಿಲು ತಿನ್ನಿಸಿ ಸೆಟ್ ಮಾಡಿ ಆಮೇಲೆ ಮತ್ ಮುಂದಿನ ಬೆಳೆಗೂ ತಯಾರು ಮಾಡ್ಕೊಂಡ್ ಕೇಸಿಂದ ಅವಾಗೆಲ್ಲ ಮತ್ ಹೆಂಡಿ ಗೊಬ್ಬರ ಸರ್ಕಾರಿ ಗೊಬ್ಬರ ಅದು ಹಾಕೊಂಡ್ ಕೇಸಿಂದ ಮಾಡ್ಕೊಳಕ್ ರೆಡಿ ಮಾಡಿಟ್ಕೋತೇವ್ರಿ. ಈಗ ನೋಡ್ರಿ ಈರಣ್ಣ ಅವ್ರ, ನಮ್ಮ ವಿಜ್ಞಾನಿಗಳು ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳ್ತಾರೆ ಏನಂತಂದ್ರ, ನಾವು ಏನು ರಾಸಾಯನಿಕಗಳನ್ನು ಬಳಸ್ತೀವಿ ಅಥವಾ ರಸಗೊಬ್ಬರಗಳನ್ನು ಬಳಸ್ತೀವಿ ಅದನ್ನ ನಾವು ಸರಿಯಾದ ಪ್ರಮಾಣದೊಳಗ ಶಿಫಾರಸು ಮಾಡಿದ ಪ್ರಮಾಣದೊಳಗ ಬಳಸಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಾಗಬಾರದು ಅಥವಾ ಅದಕ್ಕಿಂತ ಕಡಿಮೆ ಆಗಬಾರದು, ಸೂಕ್ತವಾಗಿ ನಾವು ಅದನ್ನ ಬಳಸಬೇಕು ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ರಾಸಾಯನಿಕಗಳು ಅಂತಂದ್ರೆ ಅವು ವಿಷಕಾರಿ ಪದಾರ್ಥಗಳು, ಅವುಗಳನ್ನ ನಾವು ಬೆಳೆಗಳ ಮೇಲೆ ಎಷ್ಟು ಪ್ರಮಾಣದೊಳಗೆ ಉಪಯೋಗ ಮಾಡ್ಕೋಬೇಕು ಅಷ್ಟು ಪ್ರಮಾಣದೊಳಗೆ ಬಳಸಬೇಕು. ಈ ಎಲ್ಲಾ ಒಂದು ವಿಚಾರಗಳನ್ನ ನೀವು ಹೆಂಗ ತಿಳ್ಕೊಂಡಿದ್ದೀರಿ? ಇದನ್ನೆಲ್ಲ ನಾವು ರೈತರಿಂದ ತಿಳ್ಕೊಂಡಿವ್ರಿ. ಒಂದಿಷ್ಟ ಈ BSc Agri MSc Agri ಮಾಡಿದವ್ರ ಕಡೆಯಿಂದನೂ ಒಂದ್ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ಕೊಂಡ ಅವ್ರು ಯಾವ ರೀತಿ ಕಲ್ತಾರಲ್ಲ ಅದ್ರ ಮೇಲೂ ಅವ್ರದ್ದು ಒಂದ್ ಸ್ವಲ್ಪ ತೇರಿ ಅದು ಉಪಯೋಗ ಮಾಡ್ಕೊಂಡ್ ಕೇಸಿಂದ ಅವ್ರ ಕಡೆ ತಿಳುವಳಿಕೆ ತಗೊಂಡ್ ಕೇಸಿಂದ ಮುಂದ್ ನಾವ್ ನಮ್ ಹೊಲ್ದಾಗ ಹೆಂಗ್ ಮಾಡ್ಕೋಬೇಕು ಅನ್ನೋದನ್ನ ಇದ್ರ ಮೇಲೆ ಏನೈತಿ. ಈಗ NPK ಗೊಬ್ಬರ ಅಂತಂದ್ರ ಒಂದ್ ಎಕರೆಕ ಒಂದ್ ಸಲ ಪರ್ಟಿಗೇಷನ್ ಮಾಡ್ಬೇಕಾದ್ರ 4 kg ಕೊಡ್ಬೇಕು. ಈಗ ಅದ CN ಅಂತೇಳಿ ಬಂತಪ್ಪ ಅಂದ್ರ CN ದೊಳಗ ಹೊಳೆ 13045 CN ಕೂಡಿಸ್ಬಿಡ್ಬೇಕಂದ್ರ CN 4 kg ಹೊಳೆ 13045 4 kg ನ ಕೊಡ್ಬೇಕಾಕೈತಿ. ಅಲ್ಲಿ 8 kg ಅಂತ ಹೇಳಿ ಬರ್ತೈತಿ. ಯಾಕಂದ್ರ 8 kg ಅಂತ ಹೇಳಿ ಬತ್ತಂದ್ರು CN ಇನ್ನ 4 kg ಜಾಸ್ತಿ ಆಕೈತಿ ಅಂದ್ರ CN ಫರ್ಟಿಲೈಸರ್ ಅಂತೇನ್ ಮೆನ್ಷನ್ ಆಗಂಗಿಲ್ಲ, ಅಲ್ಲಿ ಅದ್ರ ಬದಲಾಗಿ ಸೆಕೆಂಡರಿ ನ್ಯೂಟ್ರಿಯಂಟ್ ಅಂತ ಹೇಳಿ ಅಂದ್ ಬರ್ತೈತಿ. ಈ ರೀತಿ ಕನ್ವರ್ಟ್ ಆಗಿ ನಾವು ಆ ರೀತಿ ಉಪಯೋಗ ಮಾಡ್ಕೊಂಡ ಒಂದ್ ಸ್ವಲ್ಪ ಒಂದಿಷ್ಟು ಕಲ್ತಾವ್ರಿಂದ MSc ಅಗ್ರಿ ಮಾಡಿದವರಿಂದ ಕಲ್ಕೊಂಡ ಹೊಳೆ ರೈತರಿಂದನು ಕಲ್ಕೊಂಡ ಮತ್ತ ನಾವು ನಮ್ಮ ಹೊಲದೊಳಗೆ ಏನು ಪ್ರಯೋಗ ಮಾಡಿವಲ್ಲ ಅದ್ರ ಮೇಲೆ ನಮ್ ಬೆಳಿ ಮೇಲೆ ಎಷ್ಟು ಪರಿಣಾಮ ಬೀಳತೈತಿ ಎಷ್ಟು ರಿಸಲ್ಟ್ ಬಂದೈತಿ ಅನ್ನೋ ಫಲಿತಾಂಶ ಬಂದೈತಿ ಅನ್ನೋ ನೋಡ್ಕೊಂಡ ಮಾಡಾಕತ್ತವ್ರಿ. ಚಲೋ ಅಂದ್ರೆ ನಿಮ್ಮ ಹೊಲದಿಂದನೇ ನೀವು ಹೆಚ್ಚಿಗೆ ಕಲ್ತು ಅದ್ರೊಳಗೆ ಏನೇನು ನಾವು ತಪ್ಪು ಮಾಡಿವಿ ಅಥವಾ ಏನೇನು ಮಾಡಬಾರ್ದಾಗಿತ್ತು ಅದನ್ನ ಮಾಡಿವಿ ಮತ್ತೆ ಅದನ್ನ ಯಾವ ರೀತಿ ನಾವು ಕರೆಕ್ಟ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ನೀವು ಮಾಡ್ಕೊಳ್ತಾ ಇದ್ರಿ ಕಾಲಕಾಲಕ್ಕೆ? ಅದನ್ನ ಪ್ರತಿ ಬೆಳೆಗೂ ಒಂದೊಂದೊಂದೊಂದು ಚೇಂಜಸ್ ಮಾಡ್ಕೋತಾನ. ಹೊಸ ಒಂದೊಂದ್ ಬೆಳೆ ಒಳಗೆ ಒಂದೊಂದು ಪಾಠ ಕಲಿತೀವಿ. ಈ ಸಲ ಬ್ರೇಕರ್ ಹಿಂಗ್ ಬಿಡದ್ರ, ಈ ಸಲ ಸಾಲ ಹಿಂಗ್ ಬಿಡಬೇಕು, ಸಾಲ ಯಾವ ರೀತಿ ಬಿಡಬೇಕು, ಮತ್ತೆ ಯಾವ ರೀತಿ ಬ್ರೇಕರ್ ಮಾಡ್ಬೇಕು, ಸ್ಟೇಕಿಂಗ್ ಮಾಡ್ಕೋಬೇಕು. ಇದು ಪ್ರತಿ ಒಂದೊಂದು ಬೆಳೆ ಒಳಗೂ ಮೊದಲೆಲ್ಲ ನಾವು ಎಲ್ಲ ಏನ್ ಮಾಡ್ತಿದ್ದೀವಿ, ಅವಾಗೆಲ್ಲ ಕಟ್ತಿದ್ದೀವಿ, ಮೊದಲ ಬಡ್ಡಿ ಕಟ್ಟಿ ಆಮೇಲೆ ಎಬಿಸ್ಕೊಂಡ್ ಕಿಸಿಂದ ಮ್ಯಾಲ್ ಕಟ್ಕೋತಿದ್ದೀವಿ. ಈಗೆಲ್ಲ ಬರ್ಬರ್ತಾ ಹಂಗೆಲ್ಲ ನಡ್ಬಾರ್ಕೆಲ್ಲ ಮತ್ ನೆಟ್ಗಳು ಬಂದು ಈಗ ನೆಟ್ನು ಬಿಟ್ಕಿಸಿಂದ ಆಮೇಲೆ ಈಗ ಹೊಳಿ ನಮಗ್ ದಾರ ಅಂತ ಹೇಳಿ ಬಂದೈತಿ ವೈಟ್ ಸುತ್ತಳಿ. ಈಗ ಅದನ್ನೆಲ್ಲ ಹಿಂಗ್ ಮ್ಯಾಲಿಂದ ತೆಳಗ ಹೆಣ್ಕೊಂಡ್ ಕಿಸಿಂದ ನಮ್ಗ ಅದು ಒಳ್ಳೆ ರೀತಿಯಿಂದ ಅನ್ಸೈತಿ. ಈಗ ಆ ರೀತಿನ ಈಗ ಪ್ರತಿ ಒಂದೊಂದನು ಚೇಂಜಸ್ ಮಾಡ್ಕೋತಾನ, ಒಂದೊಂದ್ ಬೆಳೆ ಒಳಗ ಒಂದೊಂದ್ ಪಾಠ ಕಲ್ಕೋತಾನ ಬರಾಕೈತಿ. ಅದೊಂದ್ ರೀತಿ ನಮ್ಗ ಒಳ್ಳೆ ರೀತಿಯಿಂದ ಅನ್ಸಾಗತೈತಿ. ಈಗೇನು ನೀವು ಆದಾಯ ಪಡಿತಾ ಇದ್ದೀರಿ, ಉತ್ಪನ್ನ ಪಡಿತಾ ಇದ್ದೀರಿ, ಅದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತದ? ತೃಪ್ತಿ ಅದ ಅಂತ ಅನಿಸ್ತದನೋ ಅಥವಾ ಇನ್ನೂ ಇದ್ರ ಒಳಗೆ ನಾವು ಹೆಚ್ಚಿಗೆ ಮಾಡ್ಕೊಳ್ಬಹುದು, ಇನ್ನೂ ಪ್ರಗತಿ ಹೊಂದಬಹುದು ಅಂತ ಅನಿಸ್ತದನೋ? ಇನ್ನ ಪ್ರಗತಿನ ಹೊಂದಬಹುದ್ರಿ. ಈಗೇನ್ ನಮ್ಗ ಆದಾಯ ಸಿಗೋದೇನೈತಿಲ್ಲ, ಇದ್ರೊಳಗೆ ಮಾತ್ರ ಬಹಳ ಮನಸ್ತೃಪ್ತಿ ಐತಿ. ನನಗ ಅನ್ಸಿದ ಮಟ್ಟಿಗೆ ನಮ್ಮ ಪಗಾರ ಯಾವ ಸಾಫ್ಟ್ವೇರ್ ಇಂಜಿನಿಯರ್ಗೂ ಬೀಳತೈತಿ ಇಲ್ಲ ಗೊತ್ತಿಲ್ಲ, ಅಷ್ಟ ಅದಕ್ಕಿಂತ ಹೆಚ್ಚನು ನಾವು ಇದ್ರೊಳಗ ಒಂದ್ ಕಾನ್ಸಂಟ್ರೇಷನ್ ಏಕಾಗ್ರತೆ ಅನ್ನೋದು ಕೊಟ್ಟು ಇದ್ರೊಳಗನ ದುಡಿಯಾಕೈತಿದೀವ್ ಅಂದ್ರ ನಾವು ಈ ಒಂದ್ ಸಾಫ್ಟ್ವೇರ್ ಇಂಜಿನಿಯರ್ಕಿಂತಲೂ ಏನ್ ಕಮ್ಮಿ ಇಲ್ಲ, ಅದಕ್ಕಿಂತಲೂ ಹೆಚ್ಚು ಆದಾಯ ತೆಗೆದಕ್ಕೆ ನಾವು ದುಡಿಬಹುದು ಅಂತೇಳಿ ಅನ್ನೋದು ನನ್ನ ಅನಿಸಿಕೆ. ನಾ ಎಲ್ಲರಿಗಾದ್ರು ಯಾರ ರೈತ ಯುವ ಕೃಷಿಕರಿಗಾತು ಯಾರಿಗಾದ್ರೂ ಇದನ್ನ ಹೇಳ್ಬೇಕು. ಬಹಳ ಒಳ್ಳೆ ಮಾತು ಹೇಳದ್ರಿ, ನಿಮ್ಮ ಈ ಮಾತುಗಳು ಬಹುಶಃ ನಮ್ಮ ಎಲ್ಲಾ ಯುವ ರೈತರಿಗೆ ಸ್ಫೂರ್ತಿ ನೀಡುವಂತವು. ಯಾಕಪ್ಪ ಅಂತಂದ್ರೆ ಈಗ ಎಲ್ಲರೂ ತಮ್ಮ ಒಂದು ಸ್ಯಾಲರಿ ಮೇಲೆ ಕಣ್ಣಿಡುವಂತವ್ರು, ನಮಗ್ ಸ್ಯಾಲರಿ ಎಷ್ಟು ಹೆಚ್ಚಿಗೆ ಸಿಗ್ತದ ಮತ್ತ ಈ ಕೃಷಿ ಒಳಗೆ ಏನ್ ಬದುಕದ ಅನ್ನುವಂತ ಮಾತನ್ನ ಯಾವತ್ತು ನಾವು ಕೇಳ್ತಾ ಇರ್ತೀವಿ. ಇವತ್ತಿನ ದಿವಸ ಅಂತೂ ಯುವಕರು ಕೃಷಿಯಿಂದ ವಿಮುಖರಾಗ್ತಾ ಇರುವಂತ ಒಂದು ಸಂದರ್ಭದ ಅಂತ ಸಂದರ್ಭದೊಳಗೆ ನೀವು ಈ ಮಾತುಗಳನ್ನ ಹೇಳ್ತಾ ಇದ್ದೀರಿ. ಈಗ ಏನು ನೀವು ಅವಾಗ ಶುರು ಮಾಡಿದ್ರಲ್ಲ ಎಲ್ಲಾ ಕೆಲಸ ಬಿಟ್ಟು ಬಿಟ್ಟು ಇನ್ನೇನು ಮಾಡಬೇಕು, ನಮಗ್ ಉಳಿದಿದ್ದೇ ಒಂದು ಕೃಷಿ ಅಂತ ಹೇಳಿ ಅದಕ್ಕೆ ಏನು ಬಂದ್ರಿ ಆ ಸಮಯದೊಳಗ? ಇಂತ ಒಂದು ಕನಸು ಕಂಡಿದ್ರಿ, ಹಿಂಗ್ ನಾವು ಇಲ್ಲಿ ತನಕ ಸಾಧನೆ ಮಾಡಬಹುದು, ಇಷ್ಟು ನಾವು ಆದಾಯ ಪಡಿಬಹುದು, ಇಷ್ಟು ಸಂತೋಷದಿಂದ ಇರಬಹುದು ಅಂತ ಹೇಳಿ ಏನಾದ್ರೂ ಅವಾಗ ಅನಿಸಿತ್ತ? ಸಾಧ್ಯನ ಇಲ್ರಿ, ಸಾಧ್ಯನ ಇಲ್ಲ. ನಾವು ಈ ಮಟ್ಟಕ್ಕೆ ಬೆಳಿತೀವಿ, ಈ ರೀತಿ ಒಳಗ ಕೃಷಿ ಒಳಗೆ ಇಷ್ಟ ನಾವು ಇಂಪ್ರೂವ್ ಮಾಡ್ಕೋತೀವಿ ಅಕ್ಕಿ ಅನ್ನೋದು ನಮ್ ಜೀವಮಾನದಾಗ ನನಗೂ ಗೊತ್ತಿದ್ದಿಲ್ಲ. ಬಟ್ ಕ್ರಮೇಣ ಕಾಲಕ್ ತಕ್ಕಂಗ ಏನೈತಿ, ಎಲ್ಲಾರು ಏನ್ ಹೊಸ ರೈತರುಗಳು ಏನೇನ್ ಅಳವಡಿಕೆ ಮಾಡ್ಕೊಂಡಿದ್ರಲ್ಲ, ಒಬ್ಬ ರೈತರಿಂದ ಒಂದ್ ಕಲಿದು, ಇನ್ನೊಬ್ಬ ರೈತರಿಂದ ಒಂದ್ ಕಲಿದು, ಈ ರೀತಿ ಏನ್ ಮಾಡ್ಕೋತಾ ಬಂದಿವ್ರಲ್ಲ, ಈ ಮಟ್ಟಿಗೆ ನಾವು ಬರ್ತೇವೆ ಅಂತೇಳಿ ನಾವು ಕನಸು ಮನಸ್ಸಿನಾಗೂ ಅನ್ಕೊಂಡಿದ್ದಿಲ್ಲ. ಮತ್ ಏನ್ ನನ್ನ ಹೊಲಕ್ಕೆ ರಗಡ್ ಸಾಫ್ಟ್ವೇರ್ ಇಂಜಿನಿಯರ್ಗಳು ಬಂದಾರ್ರಿ, ಎಲ್ಲಾ ಪ್ರೆಸೆಂಟ್ಲಿ ನೌಕರಿ ಮಾಡೋರು ಬಂದಾರು, ರಿಟೈರ್ಡ್ ಆಫೀಸರ್ಗಳು ಬಂದಾರು, ಯಾರಾದ್ರೂ ಎಲ್ಲರೂ ಅಪ್ರಿಶಿಯೇಟ್ ಮಾಡಿ ಹೋಗ್ಯಾರ ಹೊರತಾಗಿ ಯಾರೊಬ್ರು ಇದನ್ನ ಹೇಳಿಲ್ಲ. ಎಲ್ಲಾರು ಇನ್ನ ಇದನ್ನ ಕಾಪಿ ಮಾಡ್ಲೇನ ಅಂತೇಳಿ ಕೇಳೇ ಹೋಗ್ಯಾರ್ರಿ, ನಿಮ್ ಅಗ್ರಿಕಲ್ಚರ್ ಇದನ್ನ ಕಾಪಿ ಮಾಡ್ಲೇನ್ರಿ ನಾನು ಅಂತೇಳಿ ಕೇಳೇ ಹೋಗ್ಯಾರ ಹೊರತಾಗಿ ಯಾರು ಅಲ್ಲಗಳದಿಲ್ಲ. ಹಿಂಗಾಗಿ ನಮಗ್ ಅಲ್ಲಿ ಒಂಥರ ಬಹಳ ತೃಪ್ತಿ ಅನ್ಸೈತಿ, ಬಹಳ ಖುಷಿ ಕೊಟ್ಟೈತಿ. ಈಗ ಈ ನಿಮ್ಮ ಈ ಸಾಧನೆ ಒಳಗ ನಿಮ್ಮ ಕುಟುಂಬದವರು ಯಾವ ರೀತಿ ನಿಮಗ್ ಸಪೋರ್ಟ್ ಮಾಡಿದ್ರು? ನಮ್ ಕುಟುಂಬ ಅಂದ್ರೆ ಏನ್ರಿ, ನಮ್ ಹೆಣ್ಮಕ್ಳರಿ, ನನ್ನ ಹೆಂಡತಿ. ಅವ್ರ ಮಾತ್ರ ನನಕ್ಕಿಂತಲೂ ಹೆಚ್ಚು ಹೊಲದೊಳಗ ಅವ್ರದ ಹೆಚ್ಚು ಕೆಲಸ ಐತಿ. ನಮ್ದ ಒಂದ್ ಸ್ವಲ್ಪ ಈಗ ಕಲಿತ ಮೇಲೆ ಟೆಕ್ನಿಕಲಿ ಒಳಗ ನಾವು ಬರ್ತೇವಂತಂದ್ರ ಈಗ ಫಿಸಿಕಲಿ ಕೆಲಸ ಮಾಡೋದ್ರಿಂದ ಹಿಡ್ಕೊಂಡ ಕೆಲಸ ಮಾಡಿಸೋ ತಕ್ಕನು ಎಲ್ಲ ಅವ್ರದನ. ಈ ಫರ್ಟಿಗೇಷನ್ ಬತ್ತು ಸ್ಪ್ರೇ ಒಂದ್ ಏನು ಕೊಡ್ಬೇಕಂದ್ರು ಇವತ್ ಇದನ್ ಕೊಡಿಸ್ಬೇಕು, ಇವತ್ ಇದನ್ ಮಾಡ್ಬೇಕಂತ ಎಕ್ಸಿಂದ ಎಲ್ಲಾರು ಅವ್ರ ಸಾಥ್ ಕೊಟ್ಟಾಗನ ನಂದ್ 100% 100% ಸಕ್ಸಸ್ಫುಲ್ ಅಗ್ರಿಕಲ್ಚರ್ ಆಗೈತಿ, ಇಲ್ಲಾಂದ್ರ ಒನ್ ಸೈಡ್ ಆಕೈತ್ರಿ. ಹಾ, ಅದನ್ ಮಾತ್ರ ನಾ ಬಾಳ ಹೆಮ್ಮೆಯಿಂದ ಹೇಳ್ಕೋಬಹುದು, ನಮ್ಮ ಹೆಣ್ಮಕ್ಳು ಬಾಳ ಸಾಥ್ ಕೊಟ್ಟಾರ ಅಂತೇಳಿ. ಮತ್ ನನಗಿಂತ ಹೆಚ್ಚು ಎಫರ್ಟ್ ಅವ್ರದ ಐತೆ ಅಂತ ಹೇಳ್ಕೋಬಹುದು. ಈವನ್ ಟ್ರಾಕ್ಟರ್ ಹೊಡಿಯೋದ್ ಹಿಡ್ಕೊಂಡ್ ಸ್ಪ್ರೇ ಹೊಡಿಯುತ್ತಕ್ಕನು, ಈಗ ಸ್ಪ್ರೇನು ಮಾಡ್ತಾರ, ಸ್ವತಃ ಅವ್ರ ಟ್ರಾಕ್ಟರ್ನು ಹೊಡಿತಾರ, ಗಳೆ ಮಾಡ್ತಾರ, ಉಳುಮೆ ಮಾಡ್ತಾರ, ಯಾವಾಗ ಏನ್ ಮಾಡ್ಬೇಕಲ್ಲ ಅದನ್ನೆಲ್ಲಾನು ಅವ್ರು ಮಾಡ್ಕೊಳ್ಳೋಷ್ಟು ಶಕ್ಯ ಕಲಿತನು ಅದಾರೆ, ಎಲ್ಲಾನು ಮಾಡಾಕ್ತಾರ, ಚಲೋ ಐತಿ. ಈರಪ್ಪವ್ರ, ಈಗ ಇಷ್ಟು ವರ್ಷಗಳ ಅವಧಿ ಒಳಗ ಸಾಕಷ್ಟು ತಾವು ಬೆಳವಣಿಗೆ ಹೊಂದಿರಿ. ಈ ಕೃಷಿ ಮಾಡುವಂತಹ ಸಂದರ್ಭದೊಳಗ ಅನೇಕ ಸಮಸ್ಯೆಗಳು ಬರ್ತಾವ, ಅದಕ್ಕೆ ಹೋರಾಡಬೇಕಾಗ್ತದ ನಾವು. ವಿಶೇಷವಾಗಿ ಈಗ ವಾತಾವರಣದಿಂದ ಆಗುವಂತಹ ಬದಲಾವಣೆಗಳು ಬೆಳೆಗಳ ಮೇಲೆ ಬಹಳಷ್ಟು ಪ್ರಭಾವವನ್ನ ಬೀರ್ತಾವ. ಇಂಥ ಒಂದು ಸಂದರ್ಭದೊಳಗ ಈ ಇಷ್ಟು ವರ್ಷಗಳಲ್ಲಿ ಸಾಕಷ್ಟು ಏರುಪೇರುಗಳು ಆಗಿರಬಹುದು ಅಂತ ಅನ್ಕೋತೀನಿ, ಅಥವಾ ನಿಮ್ಮ ಅನುಭವ ಏನದ ಇದ್ರ ಬಗ್ಗೆ? ಸಾಕಷ್ಟು ಏರುಪೇರುಗಳು ನನ್ನ ಜೀವನದೊಳಗೂ ಆಗ್ಯಾವ. ನಾ ಫಸ್ಟ್ ಅಗ್ರಿಕಲ್ಚರ್ ಕೇಳ, ನಂದೊಂದು ನಿಜ ಜೀವನದ ಸ್ಟೋರಿ ಕತಿ ಹೇಳ್ಬೇಕಂದ್ರ, ಒಂದು 1.5 ಎಕರೆದೊಳಗ್ ಬದ್ನಿಕಾಯಿ ಮಾಡಕ್ ಪೂರಿ ಪಡ ಬಂದಾಗ ಒಂದ್ 2-3 ಕಟಾವ್ ಮಾಡಿದ್ನಿ. ಆ ಟೈಮ್ದೊಳಗ ಅಲಕ್ ನಾ ನೀರ್ ಹೋಗ್ಬಿಡ್ತಿ, ನಂದ್ ಇರೋದ ಒಂದ್ ಬೋರ್ ಇತ್ತು. ನೀರ್ ಹೋಗಾನ ಒಂದ್ 1.5 ತಿಂಗಳ ನನ್ ಕೈಯಾಗ ದುಡ್ಡು ಇದ್ದಿದ್ದಿಲ್ಲ, ಬೋರ್ ಹಾಕ್ಲಾರ್ದಕ್ ಎಲ್ಲಾನು ಒಣಗಿ ಒಂದ್ ಎಲೆ ಇರ್ಲಾರ್ದಂಗೆ ಎಲ್ಲಾ ಸುಟ್ಟು ಹೋಗ್ಬಿಡ್ತಿ ಗಿಡ. ಹೋಗಾನ ಆಮೇಲೆ 1.5 ತಿಂಗಳ ಮ್ಯಾಲ ಬೋರ್ ಹಾಕಿ, ಏನೋ ಗುದ್ದಾಡಿ ಹಾಕಿಂಗ್ ದುಡ್ಡು ದಿಸಿ ಬೋರ್ ಹಾಕಿದ್ಮೇಲೆ ನಮ್ಮಅಪ್ಪ ಏನಂದ್ರು, ಏ ಎಲ್ಲಾ ಗಿಡ ಒಣಗೈತಿ, ಒಣ ಕಟ್ಟಿಗೆ ನೀರ್ ಬಿಡ್ತೇನ ತೆಗ್ಸಿ ನನ್ ಬೇಯಾನ ಅಪ್ಪನ ಇದ್ರೊಳಗ ತೆಗಿತಾನ ಅಂತ ಹೇಳಾನ. ನಮ್ಮ ಅಪ್ಪಾರ ಸಿಟ್ಟು ಬಂದ್ ಕೆಸಿಂದ ಅದಕ್ಕ ಮತ್ತ ಹೊಳಿ ಸ್ಪ್ರೇ ಕೊಡಾಕತ್ತಾನ ಒಣ ಕಡೆಗೀಗ ಸಿಟ್ಟು ಬಂದು, ರೊಕ್ಕ ಖರ್ಚು ಮಾಡ್ತೇನ ಮಂಡಕ್ ಮಂಡ ಅಂತೇಳಿ ಅಂದ್ ಬಾರ್ಕೊತ ಒಂದ್ ಬಡದದ್ದನು ಹೊಲ್ದಾಗ ಉಳಿಯಾಡ್ಸನು ಬಡದಾರು. ನಂದ್ ಏನಿತ್ತು ಒಂದ್ ವಿಚಾರ ಏನಂದ್ರ, ಒಂದ್ ಗಟ್ಟಿ ನಿರ್ಧಾರ ಮಾಡ್ಬೇಕಂದ್ರ ಅಲ್ಲೇ ಹೊಲ್ದಾಗ ಕಳ್ಕೊಂಡನ್ಲೆ ನಾ ಅಲ್ಲೇ ಹುಡುಕಾಡ್ಬೇಕು, ಅದ್ರೊಳಗನ ತಗೋಬೇಕು ಅನ್ನೋದು ಒಂದ್ ಬ್ಯಾರದಕ್ಕೆ ಅದಕ್ಕೂ ಖರ್ಚು ಮಾಡಾಕೈತಿಲ್ಲ, ಹೊಲಕ್ ಭೂಮಿ ತಾಯಿಗೆ ಖರ್ಚು ಮಾಡಿ ಕಲಿಬೇಕು ಗಳಿಸ್ಬೇಕತ್ತ. ಹಿಂಗಾಗಿ ನಾ ಅವ್ರ ಮಾತ್ ಕೇಳಾರಕ ನಮ್ ದೋಸ್ತರ ಮನಿಗಳಿಗೂ ಹೋಗಿಸಿಂದ ಹೇಳ್ಯಾರ, ನಾನ್ ಮಾತ್ ಹೇಳವಲ್ಲ ಒಣ ಕಟ್ಟಿಗೆ ಬದ್ನಿ ಕಟ್ಟಿಗೆ ಎಣ್ಣೆ ಹುಡ್ಕೋತ ಕೂತಾನ ನೀರ್ ಬಿಟ್ಟಾನ ತೇಗ್ಸಿಂದ ಅಣ್ಣ. ನಾ ಅವ್ರು ಬಂದ ನನಗೂ ಹೇಳಿದ್ರು, ನಮ್ ದೋಸ್ತರ ಅದು ನಿಮ್ ಅಪ್ಪಾರ್ ಬಂದ್ ಹಿಂಗ ಅನ್ನಾಕ್ತಾರೋ ಅದನ್ನ ಬಿಡು, ಅದನ್ನ ತೆಗದ್ ಬ್ಯಾರೆ ಕಬ್ಬರ್ ಹಚ್ಚು ಇಲ್ಲ ಕಾಯಿಪಲ್ಯರ ಮಾಡು, ಕರೆ ಅದನ್ನ ಒಣಗಿದ ಕಟ್ಟಿಗೆ ತೆಗಿ ಅಂದ್ರ ತೇಗ್ಸಿಂದ. ಅವ್ರು ಬಂದ್ ಹೇಳಿದ್ರು, ನಾ ಅವ್ರ ಮಾತನು ಏನ್ ಕೇಳಾರ್ದ ಅಗ್ರಿಕಲ್ಚರ್ ಮಾಡಾಕತ್ತಾನೆ, ಬಟ್ ಇದ್ರೊಳಗ್ ಏಸು ಬಿದ್ದಾನೆ ಏನಾಕತ್ತೆ ಅಕ್ಕ ದೇವ್ರ ಏನ್ ಮಾಡ್ತಾನಂತ ಒಂದ್ ಗಟ್ಟಿ ನಿರ್ಧಾರ ಮಾಡ್ಕೇಸಿಂದ ನನ್ನ ಹಠನ ಮುಂದುವರಿಸಿಕೇಸಿಂದ ಬದ್ನಿಕಾಯಿ ಮಾಡಾಕತ್ತಿ. ಹೊಳೆ ಅದಕ್ಕೆ ಚಾಲೋ ಮಾಡಿನಿ, ಒಂದ್ ವಾರದೊಳಗ ಒಂದ್ ಸಣ್ಣ ಸಣ್ಣ ಎಲ್ಲಾರ ಕುಡಿ ಬಿಡುದು ಚಿಗೆ ಹಾಕ ಚಾಲೋ ಆತು. ಅಲ್ಲಿ ನನಗೊಂತರ ಹುಮ್ಮಸ್ ಬರಕೈತಿ, ಅಂದ್ರೆ ಇನ್ ಈ ಬೆಳಿ ನನ್ ಕೈ ಹಿಡಿಬಹುದಲ್ಲ ಬರಬಹುದಲ್ಲ ಇನ್ನತ್ತೇಳಿ. ನಡಮಟ ಇದ್ದದ್ದು ಒಂದ್ ತೊಡಿ ಮಠ ಇದ್ದದ್ದು ಗಿಡಗೊಳ ಆಮ್ಯಾಲ ಅದ್ರ ಮೇಲೆ ಏನೈತಿ, ಒಂದ್ 2 ತಿಂಗಳು ಬೆಳೆಸಿದ್ರ ನನ್ ಕೈ ಮಾಡಿದ್ರು ಕೈ ಅಷ್ಟು ಎತ್ತರ ಒಳಗ್ ಹೋಗ್ಲಾರ್ದಂಗ್ ಪ್ಲಾಟ್ ಬೆಳಿತದ. ಆಗಿನ ಟೈಮ್ದೊಳಗ ಅಷ್ಟು ಬೆಳೆದ ಮ್ಯಾಲ ಒಂದ್ 4.5 ಲಕ್ಷ ರೂಪಾಯಿ ಅದ್ರೊಳಗನ ಇನ್ಕಮ್ ಆದಾಯ ತೆಗೆದಕ್ಕೆಸಿಂದ ನಾ ಒಂದ್ ಅದ್ರೊಳಗ್ ಸಕ್ಸಸ್ ಆದದ್ದು ಉದಾಹರಣೆನು ಇದ. ನಂದ್ರೊಳಗ್ ಏಳು ಬೀಳುಗಳು ಕಂಡದ್ದು ಇದು. ಇದು ನಂದೊಂದು ಕತೆ ಇದೆ ಹೇಳ್ಬೇಕಂದ್ರ. ಬಹಳ ಅದ್ಭುತ ಕತೆ ನಿಮ್ಮ ನಿಜ ಜೀವನದ ಕತೆ. ಏನು ನೀವು ಗಟ್ಟಿ ನಿರ್ಧಾರ ಆ ಸಮಯದೊಳಗ್ ಮಾಡಿದ್ರಿ, ಅಂತ ಒಂದು ಗಟ್ಟಿ ನಿರ್ಧಾರಗಳಿಂದಲೇ ನಾವು ಸಾಧನೆ ಮಾಡಬಹುದು ಅನ್ನೋದು ಈರಪ್ಪ ಅವರ ನೀವು ಸಾಕ್ಷಿ ನೋಡ್ರಿ. ಅದಕ್ಕ ಏನು ನೀವು ಇಲ್ಲಿ ತನಕ ಏನು ಸಾಗಿ ಬಂದಂತಹ ಒಂದು ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ಈರಪ್ಪ ಅವರ ಈಗ ಏನು ತಾವು ಇಲ್ಲಿ ತನಕ ಈ ಕೃಷಿ ಒಳಗ್ ಸಾಧನೆ ಮಾಡ್ಕೋತ ಬಂದಿರಿ, ಇದರಿಂದ ನಿಮಗೆ ಸಾಕಷ್ಟು ಗೌರವಗಳು ಸಿಕ್ಕಿರ್ಬೇಕಲ್ಲ? ಸಿಕ್ಕವ್ರಿ ರಗಡ. ಈಗ ಹೇಳ್ಬೇಕಂದ್ರ ನಾ ಅಗ್ರಿಕಲ್ಚರ್ ಮಾಡ್ಲಾರ್ದ ಸರಿಯಾಗಿ ಅದಕ್ಕೆ ಅಗ್ರಿಕಲ್ಚರ್ ಒತ್ತು ಕೊಡ್ಲಾರ್ದ ಮೊದಲ ಏನ್ ಇದ್ದೇವಲ್ಲ ಹಂಗ ಊರಾಗ, ಆ ಟೈಮ್ದೊಳಗ ಕಿಮ್ಮತ್ ಸಿಗೋದ ಬ್ಯಾರೆ ಇತ್ತು. ಆಮೇಲೆ ಇವನ್ ಕೈಲಿ ಏನೀಗತ್ತೇಳ ತೆಗ್ಸಿನಂದ ಅಣಕ ಮಾಡಿದವ್ರು ಅದಾರ ರಗಡ ಮಂದಿ ಕಡಿಕ್ ಅವ್ರು ಯಾರು ಮಾತಾಡಿದ್ರಲ್ಲ ಅವರಿಂದನು ಸನ್ಮಾನ ಮಾಡಿಸಿಕೊಳ್ಳುವಂತ ಉದಾಹರಣೆನು ನಮ್ಮ ಊರಾಗ ಬಂದಿತ್ತು, ಸನ್ಮಾನ ಮಾಡ್ಯಾರ ಚಲೋ ಐತೆ. ಈಗ ಆಡಿದವ್ರನ್ನ ಕಡಿ ಕರ ಗೌರವ ಪೂರ್ವಕವಾಗಿ ಸನ್ಮಾನ ಮಾಡುವಂತದನು ಅಂತ ಪ್ರಮೇಯ ನನ್ನ ಜೀವನದೊಳಗ ನೋಡೇನಿ. ಅಂದ್ರೆ ಎಲ್ಲಿ ಬಿದ್ದಾನೆ ಅಲ್ಲೇ ಹೇಳ್ಬೇಕು, ಯಾರು ಮಾತಾಡ್ಯಾರ ಅವ್ರನ್ನ ನನ್ನ ಗೌರವಿಸ್ಬೇಕು ಅನ್ನೋದೊಂದು ಹಠ ತೊಟ್ಕೊಂಡ್ ಕೇಸಿಂದ ಈ ಅಗ್ರಿಕಲ್ಚರ್ ಮಾಡಿದ್ಮೇಲೆ ರಗಡ್ ಸನ್ಮಾನಗಳನ್ನು ಆಗ್ಯಾವು, ಪ್ರಶಸ್ತಿಗಳನ್ನು ಬಂದಾವು ರಗಡ. ಈಗ KVK ಬಾಗಲಕೋಟೆ ಅವರು ತಾಲೂಕಾ ಆತ್ಮಹತ್ಯೆ ಕೊಟ್ಟಾರ, ಮುಂದ ಪ್ರಜಾವಾಣಿ ಅವರು 2020-22 ಅವರು ಒಂದ್ ಪ್ರಜಾವಾಣಿ ಸಾಧಕರು ಅಂತ ಹೇಳಕ್ಕಿಸಿಂದ ಒಂದ್ ಸನ್ಮಾನ ಕಾರ್ಯಕ್ರಮ ಮಾಡ್ಕೊಂಡು ಪ್ರಜಾವಾಣಿ ಸಾಧಕರು ಅಂತ ಹೇಳಿ ಒಂದ್ ಕೊಟ್ರ. ಮುಂದ ಕೃಷಿ ರತ್ನ ತೆಗ್ಸಿಂದ ಶ್ರೀ ಸಂಗಮನಾಥ ಸ್ಕೂಲ್ ಮುದೋಳದವರು ಅವರು ಕರೆದ ಒಂದ್ ಕೃಷಿ ರತ್ನ ಅಂತೇಳಿ ಒಂದ್ ಪ್ರಶಸ್ತಿ ಕೊಟ್ಟಾರ. ಸಾಕಷ್ಟುಗಳು ಬರಾಕತ್ತಾವ. ಇನ್ನೂ ರಗಡ್ ದೂರಿಂದ ನನಗ ಅವಾರ್ಡ್ ಸಲುವಾಗಿ ಫೋನ್ ಮಾಡ್ತಾರ, ಅಲ್ಲಿ ಹೋಗಾನ ಆಗಿಲ್ಲ. ಆತ್ಮ ಯೋಜನೆ ಒಳಗ ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರ ಆತ್ಮ ಯೋಜನೆ ಒಳಗ ಒಂದ್ ತಾಲೂಕಾ ಮಟ್ಟದ ಒಂದು ಕೃಷಿ ಇಲಾಖೆ ಒಂದು ಪ್ರಶಸ್ತಿ ಕೊಟ್ಟಾರ. ನಿಮ್ಮ ಸಾಧನೆಯನ್ನ ಮೆಚ್ಚಿ ಸಾಕಷ್ಟು ಗೌರವ ಪ್ರಶಸ್ತಿಗಳು ತಮಗ ಸಿಕ್ಕಿದ್ದು ಬಹಳ ಸಂತೋಷ ಆಯ್ತು ಈರಪ್ಪ ಅವರೇ. ಈಗ ಯಾರಾದ್ರೂ ನಿಮ್ ಜೊತೆಗೆ ನಿಮ್ಮ ಅನುಭವಗಳನ್ನ ಕೇಳಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? ನನ್ನ ನಂಬರ್ 9148128. ಆದ್ಮೇಲೆ ಈರಪ್ಪ ಬೋರಡ್ಡಿ ಅವರು ಹೇಳದಂತ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9118185838. ಈ ನಂಬರ್ ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ತಾವು ವಿಚಾರ ವಿನಿಮಯ ಮಾಡಬಹುದು. ಒಳ್ಳೇದು ಈರಪ್ಪ ವೆಂಕಪ್ಪ ಬೋರಡ್ಡಿ ಅವರೇ, ತಮ್ಮ ಜೊತೆಗೆ ಮಾತಾಡಿ ಬಹಳ ಸಂತೋಷ ಆಯ್ತು. ಒಬ್ಬ ಯುವ ರೈತ ಎಷ್ಟು ಸಾಧನೆ ಮಾಡಬಹುದು ಮತ್ತ ಎಷ್ಟು ಅನುಭವಗಳನ್ನ ಅತಿ ಕಡಿಮೆ ಸಮಯದೊಳಗ ಪಡ್ಕೊಳ್ಬಹುದು ಅನ್ನೋದಕ್ಕ ನೀವೇ ಸಾಕ್ಷಿಯಾಗಿದ್ದೀರಿ. ನಿಮ್ಮ ತೋಟವನ್ನ ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳಬಹುದು. ಮತ್ತೆ ಇಲ್ಲೇನು ನೀವು ಪರಿಶ್ರಮ ಪಡ್ತಾ ಇದ್ದೀರಿ, ನಿಮ್ಮ ಕುಟುಂಬದವರು ಕೂಡ ನಿಮ್ಮ ಜೊತೆಗೆ ಸಾಥ್ ಆಗಿ ನಿಂತಿದ್ದಾರೆ. ನಮ್ಮ ಯುವ ರೈತರಿಗೆ ಒಂದು ಆಶಾ ಕಿರಣ ಇಲ್ಲಿಂದ ಗೋಚರಿಸ್ತಾ ಇದೆ ಅಂತ ಹೇಳಿ ಹೇಳಬಹುದು. ಈಗೇನು ಇಲ್ಲಿ ತನಕ ನೀವು 12-13 ವರ್ಷಗಳ ಕೃಷಿ ಅನುಭವವನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು. ಇದುವರೆಗೆ ತರಕಾರಿ ಬೆಳೆಗಳ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಉತ್ತೂರು ಗ್ರಾಮದ ರೈತರಾದ ಈರಪ್ಪ ವೆಂಕಪ್ಪ ಬೋರಡ್ಡಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಡಾ ಸೋಮಶೇಖರ್, ಎಸ್ ರುಳಿ. ಸಂಕಲನ ಶಿದರಾಯ್ ಸಾಳುಂಕೆ. ನಿರ್ಮಾಣ ಡಾ ಸೋಮಶೇಖರ್, ಎಸ್ ರುಳಿ. ರಾಜ್ಯದ ಆಹಾರ ಮಾರಾಟಗಾರರಲ್ಲಿ ಒಂದು ಮನವಿ, ಸಾರ್ವಜನಿಕರಿಗೆ ಸುರಕ್ಷಿತ ಮತ್ತು ಪೌಷ್ಟಿಕಾಂಶ ಭರಿತ ಆಹಾರವನ್ನು ಒದಗಿಸುವ ಉದ್ದೇಶದಿಂದ ಈಟ್ ರೈಟ್ ಇಂಡಿಯಾ ಅಭಿಯಾನದಡಿ ಈಟ್ ಹೆಲ್ತಿ, ಈಟ್ ಸೇಫ್ ಮತ್ತು ಈಟ್ ಸಸ್ಟೈನಬಲ್ ಅಂಶಗಳ ಕುರಿತಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ಜನಸಾಮಾನ್ಯರು ಹೆಚ್ಚಾಗಿ ಸೇರುವಂತಹ ಪೂಜಾ ಸ್ಥಳಗಳು, ಬೀದಿ ಬದಿ ಆಹಾರ ಮಳಿಗೆಗಳು, ಶಾಲೆ ಶಿಕ್ಷಣ ಸಂಸ್ಥೆಗಳು, ಮಾರುಕಟ್ಟೆ, ರೈಲು ನಿಲ್ದಾಣ ಹಾಗೂ ಸುತ್ತಮುತ್ತಲ ಆಹಾರ ಮಾರಾಟಗಾರರಿಗೆ ಫಾಸ್ಟ್ಯಾಗ್ ತರಬೇತಿ ನೀಡಿ ಪ್ರಮಾಣ ಪತ್ರ ನವೀಕರಣ ಮಾಡಿಕೊಡಲಾಗುತ್ತದೆ. ಸಂಪರ್ಕಿಸಿ 0800-777-0035. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಔಷಧಾಡಳಿತ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗಿ ಅಜ್ಞಾನಿ ಕಂದ ನಾನಿನ್ನ ಮುಂದ ಅಜ್ಞಾನಿ ಕಂದ ಬಂದ ನಿನ್ನ ಮುಂದ ಶಿರಭಾಗಿ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗಿ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗಿ ಶಿವಂಪುರ ಹಟ್ಟಿ ಗುರುವಿಗೋದ ಇಟ್ಟಿ ನಿನ್ನ ಭಕ್ತಿಗೆ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗೆ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗೆ ಅಜ್ಞಾನಿ ಕಂದಾ ಕಿಚನವ ಕೊಟ್ಟಿ ನಿನ್ನ ಗುರವಿಗೆ ನೀ ಜಗ ಜಟ್ಟಿ ಭಕ್ತಿಯ ರಾಟಿ ಹಾಕಿ ಮನಸ್ಸಿಗೆ ದೈವ ಕೂಡಿ ಜೋಗಳಾಡಿ ಎನಗಲ ಮದಗೊಂಡ ಗುರವಿಗೆ ದೈವ ಕೂಡಿ ಜೋಗಳಾಡಿ ಎನಗಲ ಎನ್ನ ಗುರವಿಗೆ ಕೈ ಕೊಟ್ಟಿ ತೊಳದಿ ಗದಿಗಿಗೆ ಆ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗೆ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗೆ ಭೇಟಿ ಮಧ್ಯರಾತ್ರಿಗೆ ಪದ್ಮವ ಘಟ್ಟಿ ಆಕೆ ಮನದೊಳು ನಟ್ಟಿ ನೋಡ್ಯಾಳ ರೂಪಿಗೆ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗೆ ದೈವ ಕೂಡಿ ಜೋಗಳ ಇವಾಗಲ್ಲ ಎನ್ನ ಗುರವಿಗೆ ಹೊಂಟಿ ರಾತ್ರಿ ಯಾಳಿಗೆ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗೆ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗೆ ಗೌಡರ ಮನೆಗೋಗಿ ಘನ್ಗ ರೊಟ್ಟಿ ಖಾಲಿ ಮಾಡಿದ ತಟ್ಟಿ ಒಂದೇ ಊಟಿಗೆ ದೈವ ಕೂ